ಕರೆ ಮಾಡಲು ನಮ್ಮ ಸಂಪರ್ಕ ಸಂಖ್ಯೆಗಳು 251252582 ಹಾಗೂ 251508 ಮೈಸೂರಿನ ಎಸ್ಟಿಡಿ ಕೋಡ್ 0821. ಕೇಳುಗರೆಲ್ಲರಿಗೂ ನಮಸ್ಕಾರ. ಮೀನು ಸಾಕಾಣಿಕೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಮತ್ಸ್ಯ ತರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನನ್ನ ಜೊತೆ ಮೈಸೂರು ಜಿಲ್ಲಾ ಮೀನುಗಾರಿಕಾ ಉಪನಿರ್ದೇಶಕರಾದ ಜಿ ಎಚ್ ಮಂಜುನಾಥ್ ಅವರಿದ್ದಾರೆ. ನಮಸ್ಕಾರ ಮಂಜುನಾಥ್ ಅವರೇ. ನಮಸ್ಕಾರ ಸರ್. ಕೆರೆ ಜಲಾಶಯಗಳಲ್ಲಿ ಮೀನು ಕೃಷಿ ಹಾಗೆ ಮೀನುಗಾರಿಕಾ ಇಲಾಖೆಯ ಅಭಿವೃದ್ಧಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಕೇಳುಗರೆ ತಾವೀಗ ನೇರವಾಗಿ ನಮಗೆ ಪ್ರಶ್ನೆಗಳನ್ನು ಕೇಳಬಹುದು. ಹಾಗೆ ಮತ್ಸ್ಯ ತರಂಗ ಬಾನುಲಿ ಸರಣಿಯನ್ನು ತಾವು ಕೇಳ್ತಾ ಇದ್ದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಈ ಬಾನುಲಿ ಸರಣಿಯ ಬಗ್ಗೆ ನಮ್ಮೊಂದಿಗೆ ಹಂಚಿಕೊಳ್ಳಿ. ಕರೆ ಮಾಡೋದಕ್ಕೆ ನಮ್ಮ ದೂರವಾಣಿ ಸಂಖ್ಯೆಗಳನ್ನು ಈಗಾಗಲೇ ಹೇಳಿದ್ದೀವಿ, ಮತ್ತೊಮ್ಮೆ ಹೇಳ್ತಾ ಇದ್ದೀವಿ, ದಯಮಾಡಿ ಬರ್ಕೊಳ್ಳಿ. 251252 251508 ಎಸ್ ಟಿ ಡಿ ಕ್ರಮ ಸಂಖ್ಯೆ 0821 ಮೊದಲ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ಸರ್, ಹೈಟೆಕ್ ಮತ್ಸ್ಯದರ್ಶಿನಿ ಅನ್ನೋ ಒಂದು ಯೋಜನೆನ ತಾವು ವಿನೂತನವಾಗಿ ಆರಂಭ ಮಾಡಿದ್ದೀರಿ, ಈಗ ಒಂದು ಕರೆ ಇದೆ, ನೋಡೋಣ, ಮಾತಾಡೋಣ. ನಮಸ್ತೆ ಆಕಾಶವಾಣಿ. ನಮಸ್ಕಾರ ಸರ್. ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಶ್ರೀನಾಥಪುರ ತಾಲೂಕು ಮಾದೇಶ್ ಶೆಟ್ರ ಮಾಡುವ ನಮಸ್ಕಾರಗಳು. ಕಾರ್ಯಕ್ರಮ ಸ್ವಾಗತ. ಹೇಳಿ ಮಾದೇಶ್ ಶೆಟ್ರ. ಈ ಸಾರಿ ರೈತ ದಸರಾದಲ್ಲಿ ಡಿಕೆ ಗ್ರೌಂಡ್ ಮೀನುಗಾರಿಕೆ ಇಲಾಖೆ ಯಶಸ್ವಿನಿ ಕಲ್ಯಾಣ ಮಂಟಪದ ರೀತಿ ಬಹಳ ಜೋರಾಗಿ ಚೆನ್ನಾಗಿ ಮಾಡಿದ್ರು ಸರ್. ಮೀನು ಇಲಾಖೆಯವರು ನನ್ನ ಅನಿಸಿಕೆಯನ್ನು ಸುದ ಅಲ್ಲಿ ಚೆನ್ನಾಗಿ ಬರೆದಿದ್ದೀನಿ ಸರ್. ಒಳ್ಳೆ ಉತ್ತಮವಾಗಿ ಇವತ್ತು ದಸರಾದಲ್ಲಿ ಪ್ರದರ್ಶನ ಮಾಡಿದ್ರು ಸರ್. ಅದಕ್ಕೆ ಸಾಯಿಬ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಗುರುಗಳ. ಖಂಡಿತ ಮಾದೇಶ್ ಶೆಟ್ರ, ತಮಗೆ ನನ್ನ ಕಡೆಯಿಂದ ಕೂಡ ಮತ್ತು ಇಲಾಖೆ ಕಡೆಯಿಂದ ಧನ್ಯವಾದಗಳು. ತಾವು ಏನು ಬಂದು ರೈತ ದಸರಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ, ಅಲ್ಲಿ ನಾವು ರೈತರಿಗೆ ಸಿಗಬಹುದಾದಂಥ ಮಾಹಿತಿಗಳನ್ನು ನಾವು ಪ್ರದರ್ಶನ ಮಾಡಿದ್ವಿ, ಮತ್ತು ಅಲ್ಲಿರ್ತಕ್ಕಂಥ ಮೀನಿನ ತಳಿಗಳನ್ನು ಮತ್ತು ಅಕ್ವೇರಿಯಂ ಮೀನುಗಳನ್ನು ಕೂಡ. ಅಂದರೆ ಇಲ್ಲಿ ಸಾಂಸ್ಕೃತಿಕ ನಗರ ಮೈಸೂರು ಆಗಿರೋದ್ರಿಂದ ಹೊರ ಜಿಲ್ಲೆಗಳಿಂದನೂ ಮತ್ತು ನಮ್ಮ ಏನು ನಗರದಲ್ಲಿರ್ತಕ್ಕಂಥ ಜನರು ಬಂದು ವಿಸಿಟ್ ಮಾಡಿದಾಗ ಅವರಿಗೆ ಮನೆಯಲ್ಲಿ ಸಾಕ್ತಕ್ಕಂಥ ಅಕ್ವೇರಿಯಮ್ಮಿನ ಬಗ್ಗೆ ಮಾಹಿತಿಯನ್ನು ನಾವು ಪ್ರದರ್ಶನ ಮಾಡಿದ್ವಿ. ಅದು ಈ ಸರಿ ತಾವು ಹೇಳಿದಂತೆ ಕಳೆದ ಸಾಲಿಗಿಂತನೂ ಬಹಳಷ್ಟು ತುಂಬ ಚೆನ್ನಾಗಿ ನಾವು ಅಚ್ಚುಕಟ್ಟಾಗಿ ಅದನ್ನು ನಿರ್ವಹಣೆ ಮಾಡಿದ್ವಿ. ಕೇಳಿ ಕೇಳಿ ಮೊದಲನೇ ಪ್ರಶ್ನೆ ಸರ್. ಅರೆಯ ನೀರು ಪಂದ್ಯ ನೀರು ಸಾಕಬೇಕು ಅಂತ ಹೇಳ್ತಿದ್ರಲ್ಲ, ಆಹಾರ ಕೊಟ್ಟೆ ಎಲ್ಲ ಕೊಟ್ಟಿಗೆ ಹೊಟ್ಟೆ ಇತ್ತಲ್ಲ, ಹೆಂಗ್ ಸಾಕದು ಅಂತ ಒಂದ್ ಪ್ರಶ್ನೆ. ಎರಡನೇ ಪ್ರಶ್ನೆ, ದೇವ್ರ ಮೀನು ಅಂತ ಏನಾದ್ರು ಇದು ಇಲ್ಲ ಇದೇ ಇಲ್ಲ ಅಂತ ಎರಡನೇ ಪ್ರಶ್ನೆ ಗುರುಗಳ. ಎರಡನೇ ಪ್ರಶ್ನೆ ಇನ್ನೊಮ್ಮೆ ಕೇಳಿ. ದೇವ್ರ ಮೀನು ಚಿನ್ನ ಮೀನು ಅಂತ ವಿವಿಧ ಮೀನುಗಳು ಉಂಟೆ ಅಂತ ನಾನು ಸಹಾಯ ಮಾಡಿ ಕೇಳ್ತಾ ಇದ್ದೀನಿ ಗುರುಗಳ. ತಾವು ಕೇಳಿರ್ತಕ್ಕಂಥದ್ದು ಎರಡು ಪ್ರಶ್ನೆನೂ ಭಾಳಷ್ಟು ನಮ್ಮ ಎಲ್ಲ ಜನರಿಗೆ ಉಪಯುಕ್ತ ಆಗ್ತಕ್ಕಂಥದ್ದು ಅಂತಲೇ ನಾನು ತಿಳ್ಕೊಂಡಿದ್ದೀನಿ. ಏನು ತಾವು ಹರಿಯ ನೀರಿನಲ್ಲಿ ನಾವು ಈ ಪಂಜರದಲ್ಲಿ ಮೀನು ಕೃಷಿಯನ್ನು ಕೈಗೊಂಡಾಗ ಅದು ಆಹಾರ ಹೇಗೆ ಸಿಗ್ತದೆ ಅಂತಕ್ಕಂಥದ್ದು ತಾವು ಹೇಳೋದು. ಈಗ ನಾವು ಮೀನುಗಳು ಯಾವಾಗಲೂ ಉಸಿರಾಟವನ್ನು ಮಾಡ್ತಕ್ಕಂಥದ್ದು, ಆಹಾರವನ್ನು ತಿಂತಕ್ಕಂಥದ್ದು ಬಾಯಿ ಮೂಲಕ ಮತ್ತು ಆಮೇಲೆ ಕಿವಿರಿನ ಮೂಲಕ ಕೂಡ ಈ ಪ್ಲಾಂಕ್ಟನ್ ಅಂತಕ್ಕಂಥದ್ದು ಏನಿದೆ ಅದು ದೇಹಕ್ಕೆ ತಾನಾಗಿ ಆಹಾರವಾಗಿ ಬರ್ತಕ್ಕಂಥದ್ದು. ನೀರು ಏನು ಈ ಕಿವಿರಿನ ಮೂಲಕ ಬಲಭಾಗದಲ್ಲಿ ಹೋಗಿ ಎಡಭಾಗದಲ್ಲಿ ವಾಪಸ್ ಬರ್ತಕ್ಕಂಥದ್ದು, ಎಡಭಾಗದಲ್ಲಿ ಹೋಗಿ ಬಲಭಾಗದಲ್ಲಿ ಅದು ಏನು ವಾಪಸ್ ಬರ್ತಾ ಇರ್ತದೆ, ಅಂಥ ಸಂದರ್ಭದಲ್ಲಿ ಅದು ಮೀನಿಗೆ ತನ್ನ ದೇಹಕ್ಕೆ ಬೇಕಾದಂಥ ಏನು ಈ ಒಂದು ಪ್ಲಾಂಕ್ಟನ್ ಉತ್ಪತ್ತಿಯಾಗಿರ್ತಕ್ಕಂಥದ್ದು ಆಹಾರವಾಗಿ ಸಿಗ್ತದೆ. ಹಾಗಾಗಿ ಯಾವುದೇ ಕಾರಣದಲ್ಲೂ ಇದು ಹರಿವೆ ನೀರಿನಲ್ಲಿ ಈ ಒಂದು ಆಹಾರ ಸಿಕ್ಕೋದಿಲ್ಲ ಅದಕ್ಕೆ ಅಂತಕ್ಕಂಥದ್ದು ಕಲ್ಪನೆ ಬೇಡ. ಅದರಲ್ಲಿ ಹರಿಯ ನೀರಿನಲ್ಲೂ ಕೂಡ ಆಹಾರ ಇರ್ತದೆ, ಇದಕ್ಕೆ ಆಹಾರ ಸಿಗ್ತದೆ. ಒಂದನೇ ಪ್ರಶ್ನೆಗೆ ಉತ್ತರ. ಎರಡನೇದು ತಾವು ಕೇಳಿದಂತೆ ದೇವ್ರ ಮೀನು ತಿಂತಕ್ಕಂಥದ್ದು ಅಂತ ಅಂದರೆ ಈಗ ನಾವು ದೇವ್ರ ಮೀನು ಅಂತಕ್ಕಂಥದ್ದು ಎಲ್ಲ ಏನು ಒಂದು ಅಳಿವಿನ ಅಂಚಿನಲ್ಲಿರ್ತಕ್ಕಂಥ ಮೀನುಗಳಾಗಿದ್ದಾವೆ. ಹಾಗಾಗ್ಬಿಟ್ಟು ಅದನ್ನು ಸಂರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ ಏನು ಈ ಕೆಲವು ದೇವಸ್ಥಾನಗಳಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿಯವರು ಈ ಒಂದು ದೇವರ ಮೀನು ಅಂದರೆ ಅದು ಭಯಭಕ್ತಿಯಿಂದ ಅಟ್ಲೀಸ್ಟು ಮೀನನ್ನು ಹಿಡಿಬಾರ್ದು ಅಂತಕ್ಕಂಥ ಒಂದು ದೃಷ್ಟಿಯಿಂದ ಹೇಳಿರ್ತಕ್ಕಂಥದ್ದು. ಸೊ ಹಾಗಾಗಿ ಇದು ದೇವರ ಮೀನನ್ನು ಖಂಡಿತವಾಗಿಯೂ ಈಗ ನಾವು ಸಾಕಿರ್ತಕ್ಕಂಥದ್ದನ್ನು ಅಲ್ಲಿ ಎದುರುಗಡೆ ತಿನ್ನೋದು ಬೇಡ ಅಂತಕ್ಕಂಥ ಒಂದು ಮನೋಭಾವ ಬಿಟ್ಟರೆ ಬೇರೆ ಏನು ಇದರಲ್ಲಿ ಇಲ್ಲ. ಈಗ ಶ್ರೀರಾಮ್ ದೇವರ ಕಟ್ಟೆ ಅಂತಕ್ಕಂತ ಇದರಲ್ಲಿ ಅರಕಲಗೂಡು ನದಿ ಭಾಗದಲ್ಲಿ ಅರಕಲಗೂಡಿನಲ್ಲಿ ಬಹಳಷ್ಟು ಸಂಖ್ಯೆನಲ್ಲಿ ಸಿಗ್ತಕ್ಕಂತ ಶೃಂಗೇರಿಯಲ್ಲೂ ಸಿಗುತ್ತೆ. ಶ್ರೀರ್ ಬಗ್ಗೆ ಮಾತಾಡಿದಾಗ ಕೇಳಿರ್ಬೇಕಲ್ವ ನೀವು ಮತ್ಸ್ಯ ತರಂಗ ಕಾರ್ಯಕ್ರಮದಲ್ಲಿ? ಸಚಿನ್ ಸರ್ ಬಹಳ ಆರಂಗಿ ಮೀನುಗಾರಿಕೆ ಇಲಾಖೆ ಅವರು ಬಹಳ ಉತ್ತಮ ಪಾಠ ಮಾಡಿಕೊಟ್ಟಿದ್ದಾರೆ ಸರ್, ಅವ್ರಿಗೆ ತುಂಬಾ ಅಭಿನಂದನೆ ಸಲ್ಲಿಸ್ಬಿಡಿ ಗುರುಗಳ. ಆಯ್ತು ಮಹದೇವ್ ಶೆಟ್ರೆ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ಕರೆಗೆ ಹೋಗ್ತಾ ಇದ್ದೇವೆ. ನಮಸ್ತೆ ಆಕಾಶವಾಣಿ. ಹಲೋ, ನಮಸ್ಕಾರ ಸರ್, ಹೇಳಿ ಯಾರು ಎಲ್ಲಿಂದ? ನಮಸ್ಕಾರ ಸರ್, ನಂಜನಗೂಡು ತಾಲೂಕು ಎಂಸ್ಕೇರಿ ಗ್ರಾಮದ ಯೋಗೇಂದ್ರ ಪ್ರಸಾದ್. ಹೇಳಿ ಯೋಗೇಂದ್ರ ಪ್ರಸಾದ್. ಉಪನಿರ್ದೇಶಕರಿಗೂ ನಮಸ್ಕಾರ ಸರ್. ನಮಸ್ಕಾರ ಯೋಗೇಂದ್ರ ಪ್ರಸಾದ್ ಅವರಿಗೆ. ಸರ್, ಒಂದು ಸಲಹೆ, ಒಂದು ಪ್ರಶ್ನೆ ಇದೆ. ನಿಮ್ಮ ಮೀನುಗಾರಿಕೆ ಇಲಾಖೆಯಿಂದ ಆಸಕ್ತ ರೈತರಿಗೆ ಉದ್ಯಮಶೀಲತೆ ರೀತಿಯಲ್ಲಿ ಸಂದರ್ಶನವನ್ನು ಕೊಟ್ಟು ತರಬೇತಿ ಮುಗಿದ ತಕ್ಷಣ DBT ಮೂಲಕ ಡೈರೆಕ್ಟ್ ಆಗಿ ಸಾಲ ಮಂಜೂರು ಮಾಡೋಕ್ಕಾಗಲ್ಲ, ಒಂದು ಸಲಹೆ. ಓಕೆ ಹೇಳಿ ಸರ್. ಎರಡನೇದು, ಹಲೋ ಹೇಳಿ ಹೇಳಿ, ಕೇಳ್ತಾ ಇದ್ದೆ ಹೇಳಿ. ಸೀಗಡಿ ಮೀನು ತರ ಕೇಂದ್ರ ಇದೆಯಲ್ಲ ಸರ್, ಅದು ಹಲೋ ಹೇಳಿ ಹೇಳಿ, ಅದರಲ್ಲಿ ಯಾವ ರೀತಿ ಪ್ರೊಸೀಜರ್ ಅಂತ ಹೇಳಿದೆ ಸರ್ ಅದು? ಓಕೆ, ಈಗ ತಾವು ಕೇಳಿರ್ತಕ್ಕಂಥದ್ದು ಎರಡು ಪ್ರಶ್ನೆನಲ್ಲಿ ಆಸಕ್ತ ರೈತರಿಗೆ ಈಗ ಏನು ಉದ್ಯಮಶೀಲತೆ ಮೂಲಕವಾಗಿ ಅವರಿಗೆ ಸಿಗ್ತಕ್ಕಂಥದ್ದು, ಈಗ ನಮ್ಮಲ್ಲಿ PMFME ಅಂತಂದೇಳಿ ಒಂದು ಯೋಜನೆ ಇದೆ. ಯಾರು ಆಸಕ್ತ ರೈತರು ಅಂದರೆ ಆಸಕ್ತಿ ಇರ್ತಕ್ಕಂಥ ಮೀನು ಕೃಷಿಕರು, ಬರೀ ಮೀನು ಸಾಕಾಣಿಕೆ ಮಾಡೋದು ಒಂದೇ ಅಲ್ಲ, ಮೀನು ಸಾಕಾಣಿಕೆಯ ನಂತರದಲ್ಲಿ ನಾವು ಆ ಒಂದು ಬೈ ಪ್ರಾಡಕ್ಟನ್ನು ಮಾಡಿ ಹೇಗೆ ನಾವು ಇದನ್ನು ಸಂಸ್ಕರಣೆಯನ್ನು ಮಾಡ್ತಕ್ಕಂಥದ್ದು ಇರ್ಬೋದು, ಅಂದರೆ ಮೀನಿನ ಒಂದು ಫಿಶ್ ಪಿಕ್ಕಲ್ ಅಂತ ಹೇಳ್ತಕ್ಕಂಥದ್ದು, ಇಲ್ಲಂತಂದರೆ ಫಿಶ್ ಚಾಪ್ಸ್ ಮಾಡಿ, ಸೊ ಏನು ನಾವು ಜನರಿಗೆ ಆ ಒಂದು ಉತ್ಪನ್ನವನ್ನು ನಾವು ಯಾವ ರೀತಿಯಾಗಿ ನಾವು ಅದನ್ನು ಕೊಡ್ತೀವಿ ಅಂತಕ್ಕಂಥದ್ರ ಬಗ್ಗೆ ಯೋಜನೆ ಇದೆ. ಅದಕ್ಕೆ ಸಹಾಯಧನ ಕೂಡ ಇದೆ, ಬ್ಯಾಂಕಿಂದ ಲೋನ್ ಕೂಡ ಇದೆ. ಅದನ್ನು ಯಾರು ಆಸಕ್ತಿ ಹೊಂದಿರತಕ್ಕಂಥ ಏನು ನಮ್ಮ ಮೀನು ಕೃಷಿಕರು ಖಂಡಿತವಾಗಿಯೂ ಇದನ್ನು ಕಾಂಟ್ಯಾಕ್ಟ್ ಮಾಡಿದರೆ ನಮ್ಮ ಇಲಾಖೆನ ನಾವು ಅವರಿಗೆ ಸಹಾಯವನ್ನು ಮಾಡ್ತೀವಿ, ಮಾರ್ಗದರ್ಶನವನ್ನು ಖಂಡಿತವಾಗಿಯೂ ನಾವು ಕೊಡ್ತೀವಿ. ಇದು ತಾವು ಹೇಳಿದಂತೆ DBT ಮೂಲಕವಾಗಿ ಅವರ ಅಕೌಂಟಿಗೆ ಹೋಗ್ತಕ್ಕಂಥದ್ದು, ಯಾವುದು ಕೂಡ ಚೆಕ್ ಆಗಲಿ ಅಥವಾ ಮತ್ತೊಂದಾಗಲಿಲ್ಲ, ಅವರ ನೇರವಾಗಿ ಅವರ ಖಾತೆಗೆ ವರ್ಗಾವಣೆ ಆಗ್ತಕ್ಕಂಥದ್ದು. ಸೊ ಎರಡನೇದು ತಾವು ಕೇಳಿರ್ತಕ್ಕಂಥದ್ದು ಸೀಗಡಿ ಮೀನು ಬಗ್ಗೆ. ಖಂಡಿತವಾಗಿಯೂ ಸೀಗಡಿ ಮೀನಿಗೆ ಹೆಚ್ಚಿನ ಒಂದು ಉತ್ಪಾದನೆ ಮಾಡ್ತಕ್ಕಂಥ ಅವಕಾಶ ಇದೆ, ಆದರೆ ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಭಾಳಷ್ಟು ಕಡಿಮೆ. ಸ್ವಂತ ಕೊಳದಲ್ಲಿ ಇದನ್ನು ಮಾಡ್ಕೊಳ್ಬೋದಾಗಿರ್ತದೆ, ಆದರೆ ಅದಕ್ಕೆ ತರಬೇತಿ ಕೂಡ ಈಗ ನಾವು ಈಗಾಗಲೇ ತರಬೇತಿ ಕೇಂದ್ರ ಇರ್ತಕ್ಕಂಥ ನಮ್ಮಲ್ಲಿ ಕಬಿನಿನಲ್ಲಿದೆ, ಬೀಚನಹಳ್ಳಿನಲ್ಲಿ, ಇನ್ನೊಂದು KRS ತರಬೇತಿ ಕೇಂದ್ರ ಇದೆ. ಅದಲ್ಲದೆ ನಾವು ಹೆಬ್ಬಾಳ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ತರಬೇತಿ ಕೇಂದ್ರಕ್ಕೂ ಕೂಡ ನಾವು ರೈತರನ್ನ ಇಚ್ಛೆ ಪಟ್ಟಿರ್ತಕ್ಕಂಥವ್ರನ್ನ ನಾವು ಅಲ್ಲಿ ಕಳಿಸ್ತೀವಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕೆ. ಖಂಡಿತವಾಗಿ ಇದಕ್ಕೆ ತರಬೇತಿಯನ್ನು ನಾವು ಕೊಡಲಿಕ್ಕೆ ನಾವು ತಯಾರಿದ್ವಿ. ಯಾರು ಮುಂದೆ ಬಂದು ನಾವು ಸಿಗಡಿ ಕೃಷಿಯನ್ನು ಮಾಡ್ತೀವಿ ಅಂತ ಇರತಕ್ಕಂಥವ್ರಿಗೆ ನಾವು ಈ ಒಂದು ಮಾರ್ಗದರ್ಶನವನ್ನು ಕೊಡ್ತೀವಿ. ಇದು ನಮ್ಮದು ಗೌರ್ಮೆಂಟ್ ಆಫ್ ಕರ್ನಾಟಕ ಫಿಷರೀಸ್ ಡಿಪಾರ್ಟ್ಮೆಂಟ್ ಅಂತ ಹೋದರೆ ಅಲ್ಲಿ ಸ್ಕೀಮ್ಸು ಅಂತ ಬರ್ತದೆ, ಯೋಜನೆಗಳು ಅಂತ ಬರ್ತದೆ, ಕನ್ನಡ ಮತ್ತು ಇಂಗ್ಲೀಷು ಎರಡರಲ್ಲೂ ಕೂಡ ಸಿಗ್ತದೆ. ತಾವು ನಮ್ಮ ಫಿಷರೀಸ್ ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ಆಫ್ ಕರ್ನಾಟಕ ಅದಕ್ಕೆ ಹೋಗಿದ್ರೆ ನಿಮಗೆ ಸಿಗ್ತದೆ. ಒಳ್ಳೇದು ಯೋಗೇಂದ್ರ ಪ್ರಸಾದ್, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ತೆ ಸರ್. ಯಾರು ಎಲ್ಲಿಂದ ಕರೆ ಮಾಡ್ತೀರಿ? ಮಂಡ್ಯ ತಾಲೂಕು ದುದ್ದ ಹುಬ್ಳಿ ಹುಲಿಕೆರೆ ಕೊಪ್ಪ ಗ್ರಾಮದಿಂದ ಚಂದ್ರು ಅಂತ ಸರ್. ಹೇಳಿ ಚಂದ್ರು. ಮಂಜುನಾಥ್ವರೆಗೂ ಹಾಗೂ ಲೋಕೇಶ್ವರಿವರೆಗೂ ಹಾಗೂ ಕೇಶವಮೂರ್ತಿಯವರೆಗೂ ಧನ್ಯವಾದ ಸರ್. ಹೇಳಿ ಹೇಳಿ ಚಂದ್ರು ಅವರೇ. ನಮ್ಮ ಪ್ರಶ್ನೆ ಸರ್, ಆವಾಗ ಹಿಂದೆ ಈ ವಿಶೇಷ ರೈನ್ ಚಾನೆಲ್ ಅಲ್ಲಿ ಏನಾರ ಕೈ ಹಾಕೋದ್ರೆ ಮೀನುಗಳು ಹರಿತಿದ ಸರ್ ಕಾವೇರಿ ವಾಟರ್ ಅಲ್ಲಿ, ಇವಾಗ ಒಂದು ಇಲ್ವಲ್ಲ ಯಾಕೆ ಸರ್? ಚಂದ್ರು ಅವರೇ, ತಾವು ಭಾಳ ಉತ್ತಮವಾದಂಥ ಪ್ರಶ್ನೆಗಳ ಕೇಳಿದ್ರಿ. ಈಗ ಇದು ನಮ್ಮ ಏನು ಮೀನು ಹಿಡುವಳಿ ಮಾಡ್ತಾ ಇರತಕ್ಕಂಥ ಎಲ್ರಿಗೂ ಕೂಡ ಇದು ಅಪ್ಲೈ ಆಗ್ತಕ್ಕಂಥದ್ದು. ಸೊ ಅವರು ಕೂಡ ಇದನ್ನು ಗಮನಿಸಬೇಕು. ಹಿಂದೆ ಮೀನಿನ ಒಂದು ಸಂತಾನೋತ್ಪತ್ತಿ ಭಾಳಷ್ಟು ಚೆನ್ನಾಗಾಗ್ತಾ ಇತ್ತು, ಮತ್ತು ಸಂತಾನೋತ್ಪತ್ತಿಯ ಸಂದರ್ಭ ಅಂತ ಏನಿದೆ ಜೂನ್ ಮತ್ತು ಜುಲೈ ಈ ಎರಡು ತಿಂಗಳಲ್ಲಿ ನಾವು ಮೀನುಗಾರಿಕೆಯನ್ನು ನದಿ ಭಾಗದಲ್ಲಿ ಖಂಡಿತವಾಗಿಯೂ ನಿಷೇಧವನ್ನು ಮಾಡಬೇಕು. ನಾವು ಈಗಾಗಲೇ ನಿಷೇಧವನ್ನು ಮಾಡಿದ್ದೇವೆ. ಆದರೆ ಇದನ್ನು ನಮ್ಮ ಏನು ಮೀನುಗಾರರು ಅದನ್ನು ಪಾಲಿಸಬೇಕು. ಆ ಅಂಥ ಸಂದರ್ಭದಲ್ಲಿ ನಾವು ಈ ಒಂದು ಮೀನನ್ನು ಹಿಡಿತಕ್ಕಂಥದ್ದು ಮಾಡಿದಾಗ ಅದರಲ್ಲಿ ಹೊಟ್ಟೆನಲ್ಲಿ ಮೊಟ್ಟೆ ಇರ್ತದೆ, ತಾವು ಗಮನಿಸಿರ್ಬೋದು. ಅದು ಮೊಟ್ಟೆ ಬಲಿತು ಮೀನು ಮರಿಗಳು ಆಗೋದು ಕೂಡ ಇಲ್ಲಿ ತಪ್ತದೆ. ಆಗ ನಮ್ಮ ಒಂದು ನದಿ ಭಾಗದಲ್ಲಿ ಮೀನುಗಳ ಸಂತತಿ ಕಡಿಮೆ ಆಗ್ತದೆ. ಮತ್ತು ಅದಲ್ಲದೆ ಈಗ ಇತ್ತೀಚಿನ ದಿನಗಳಲ್ಲಿ ನಾವು ಈಗಾಗಲೇ ತುಂಬ ಕಂಟ್ರೋಲ್ ಮಾಡಿದ್ದೀವಿ, ಡೈನಮೆಟ್ಟು ಮತ್ತು ವಿಷ ಮದ್ದುಗಳನ್ನು ಹಾಕ್ತಕ್ಕಂಥದ್ರಿಂದ ಕೂಡ ಅದು ಹಾಕೋದ್ರಿಂದ ಏನಾಗ್ತದೆ, ಅಲ್ಲಿರ್ತಕ್ಕಂಥ ಸುತ್ತಮುತ್ತ ಇರ್ತಕ್ಕಂಥ ಪರಿಸರದಲ್ಲಿರ್ತಕ್ಕಂಥ ಎಲ್ಲ ಮೀನುಗಳು, ಆರೋಗ್ಯವಾಗಿರ್ತಕ್ಕಂಥ ಸಣ್ಣ ಮೀನು ದೊಡ್ಡ ಮೀನು ಎಲ್ಲವೂ ಕೂಡ ಸತ್ತೋಗ್ತಕ್ಕಂಥ ಸಾಧ್ಯತೆ ಇದೆ. ಹಾಗಾಗ್ಬಿಟ್ಟು ಇದನ್ನ ಆಗ ಒಂದ್ ಮೀನು ಇರೋದಿಲ್ಲ ಕಾವೇರಿ ವಾಟರ್ ಅಲ್ಲಿ, ನೀವು ಇದ್ ಮಾಡ್ತೀನಿ ಅಂತಿರಲ್ಲ ಸರ್, ಹಿಂದೆ ತಳಿ ಇರ್ತಿದ್ವಲ್ಲ ಆತರ ನೀರ್ ಬಂದಾಗ ಬತ್ತಿದ್ವ, ನಾವೇನಾರ ಕಾಲ ಹಾಕೋರ್ ಕಾಲದೆಲ್ಲ ಮುತ್ಕತಿದ್ವ ಜಮೆದೆಲ್ಲ ತೊಳಿಕೋದ್ರೆಲ್ಲ. ಹೌದು, ಈಗ ಅದೇ ಅಳಿವಿನ ಅಂಚಿಗೆ ಹೋಗಿ ಸೇರ್ಕೊಂಡಿದ್ದಾವೆ. ಹಾಗಾಗ್ಬಿಟ್ಟು ಈಗ ನಾವು ಇದನ್ನು ಸಂರಕ್ಷಣೆಯನ್ನು ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಕೂಡ ನಾವು ಹಾಕ್ಕೊಂಡಿದ್ವಿ, ಮೀನಿನ ಸಂರಕ್ಷಣೆ ಮಾಡ್ತಕ್ಕಂಥದ್ದು. ಅದಲ್ಲದೆ ನಾವು ಈಗಾಗಲೇ ಕಾವೇರಿ ನದಿಗೆ ಮತ್ತು ನಮ್ಮ ಮೀನು ಮರಿಗಳನ್ನು ಬಿತ್ತನೆ ಮಾಡ್ತಕ್ಕಂಥ ಯೋಜನೆಯನ್ನು ಕೂಡ ನಾವು ಮಾಡಿದ್ದೇವೆ. ಕಳೆದ ವರ್ಷದಲ್ಲಿ ಈಗ ನಾವು 600,000 ಮೀನು ಮರಿಗಳನ್ನು ನಾವು ಬಿತ್ತನೆಯನ್ನು ಕೂಡ ನಾವು ಮಾಡಿದ್ದೇವೆ. ಸೊ ನಾವು ಏನು ಎಚ್ ಡಿ ಕೋಟೆ ತಾಲೂಕಿನ ಕಬಿನಿ ಜಲಾಶಯದ ಕೆಳಭಾಗದಲ್ಲಿರ್ತಕ್ಕಂಥ ನದಿ ಭಾಗದಲ್ಲಿ ನಾವು 600,000 ಮೀನು ಮರಿಗಳನ್ನು ಬಿತ್ತನೆಯನ್ನು ಮಾಡಿದ್ದೀವಿ. ಅದು ಕಾವೇರಿ ನದಿ ಭಾಗದಲ್ಲಿ ಪೂರ್ತಿಯಾಗಿ ಅದು ಕೆಳಗಡೆ ಹರಿದು ಬರ್ತಕ್ಕಂಥದ್ದಕ್ಕೆ ಆಗ್ತದೆ. ಹಾಗೆ ನಾವು ಪ್ರತಿ ವರ್ಷ ಕೂಡ ಈ ಒಂದು ಕಾರ್ಯಕ್ರಮನ ನಾವು ಮಾಡ್ತೀವಿ. ಚಂದ್ರ ಅವರೇ, ಒಳ್ಳೇದು. ಚಂದ್ರು, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ಸರ್ ನಮಸ್ತೆ ಸರ್. ಯಾರು, ಎಲ್ಲಿಂದ? ಸರ್ ನಮಸ್ತೆ, ನಾನು ಸೋಮೇಗೌಡ, ಹಾಲ್ನಳ್ಳಿಯಿಂದ ಸರ್, ಮೈಸೂರು. ಹೇಳಿ ಸೋಮೇಗೌಡ್ರೆ. ಸರ್ ನನ್ನ ಪ್ರಶ್ನೆ ಏನಿಲ್ಲ ಸರ್, ನಾವು ಜೀವಂತ ಫ್ರೆಶ್ ಮೀನ್ ತಿನ್ಬೇಕು ಮೈಸೂರಿನಲ್ಲಿ, ಎಲ್ಲ ಐಸ್ ಮೀನ್ ಇರ್ತದೆ, ಹಾಗಾಗಿ ಎಲ್ಲಿ ಸಿಗುತ್ತೆ ಮಾರ್ಕೆಟು ಇದು ಹತ್ರದಲ್ಲಿ ಅಂತ ಕೇಳಿದೆ ಸರ್. ಸೋಮೇಗೌಡ್ರೆ, ಜೀವಂತ ಮೀನು ಮಾರುಕಟ್ಟೆ ಅಂತಂದೇಳಿ ಒಂದು ಯೋಜನೆ ನಮ್ಮಲ್ಲಿ, ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಆ ಒಂದು ಸ್ಕೀಮಲ್ಲಿ ನಾವು ಇದನ್ನು ಕೊಡ್ತಕ್ಕಂಥದ್ದು ಇದೆ. ಆದರೆ ನಾವು ಈಗ ಮೈಸೂರಿನಲ್ಲಿ ಜೀವಂತ ಮೀನು ಮಾರುಕಟ್ಟೆಯನ್ನು ಯಾರೂ ಒಂದು ಯೋಜನೆಯಲ್ಲಿ ಬಂದಿಲ್ಲ. ಆದಾಗ್ಯೂ ಕೂಡ ಖಾಸಗಿಯಾಗಿ ಒಬ್ಬರು ಮಾಡ್ತಾ ಇದ್ದಾರೆ ಸುಭಾಷ್ ನಗರದಲ್ಲಿ. ಸೊ ಅಲ್ಲಿ ಅಭಿಷೇಕ್ ಅಂತಕ್ಕಂಥ ವ್ಯಕ್ತಿ ಆ ಒಂದು ಜೀವಂತ ಮೀನು ಮಾರುಕಟ್ಟೆಯ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಲ್ಲಿ ಪಂಗೇಶಿಯಸ್ ಇರ್ಬೋದು, ಮರೆಲ್ಸ್ ಇರ್ಬೋದು, ಮತ್ತು ಈ ತಿಲಾಪಿ ಅಂತಕ್ಕಂಥದ್ದನ್ನು ಅವರು ಮಾರಾಟವನ್ನು ಮಾಡ್ತಾ ಇದ್ದಾರೆ. ಈಗ ತಾವು ಹೇಳಿದಂತೆ ಈಗ ಅದು ಜೀವಂತ ಮೀನುಗಳನ್ನು ನಾವು ಐಸ್ ಮೀನಿಗಿಂತ ಫ್ರೆಶ್ ಆಗಿರ್ತದೆ ಅಂತಕ್ಕಂಥದ್ದು ಒಂದು ಕಾನ್ಸೆಪ್ಟು, ಜನರು ಕೂಡ ಅದನ್ನು ಇಷ್ಟಪಡ್ತಾರೆ. ಖಂಡಿತವಾಗಿಯೂ ಅದನ್ನು ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ಮೀನು ಮಾರುಕಟ್ಟೆಯನ್ನು ಆಗ್ತಕ್ಕಂಥದ್ದಕ್ಕೆ ನಾವು ಕ್ರಮ ಕೈಗೊಳ್ತೇವೆ. ಸೋಮೇಗೌಡ್ರೆ, KRS ಬ್ಯಾಕ್ ವಾಟರ್ಸ್ ಅಲ್ಲಿ ಪಂಜರದಲ್ಲಿ ಮೀನು ಕೃಷಿ ಮಾಡ್ತಾರೆ, ಗಿಫ್ಟ್ ತಿಲಾಪಿಯಾದ್ದು ನಾವು ಸಂದರ್ಶನನೂ ಪ್ರಸಾರ ಮಾಡಿದ್ದೀವಿ. ಈ ಪಾಂಡುಪುರ ತಾಲೂಕಿನ ಕಡೆಯಿಂದ ಹೋದರೆ ಒಬ್ಬರು ತುಂಬ ಉತ್ಸಾಹಿ ಯುವ ಮೀನು ಕೃಷಿಕರು ಲೈವ್ ಏನು ತಿಲಾಪಿಯ ಮೀನು ಮರಿನ ನೀವು ಅಲ್ಲಿಗೆ ಹೋದರೆ ಕೊಡ್ತಾರೆ. ಅವರು ಮೈಸೂರಿಗೆ ತಂದು ಮಾರಲ್ಲ, ಅವರ ಏನು ಸಂದರ್ಶನ ಆಕಾಶವಾಣಿನಲ್ಲಿ ಪ್ರಸಾರ ಆಗಿದೆ, ಮತ್ತು ನಮ್ಮ ವೆಬ್ಸೈಟಲ್ಲಿ ಅವ್ರ ಸಂದರ್ಶನ ಸಿಗುತ್ತೆ. ಆಕಾಶವಾಣಿ ಮೈಸೂರು FM 100.6 ವೆಬ್ಸೈಟಲ್ಲಿ ನಮ್ಮದು ಯೂಟ್ಯೂಬ್ ಚಾನಲ್ ಇದೆ, ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅವ್ರ ಸಂದರ್ಶನ ಇದೆ. ಆ ಸಂದರ್ಶನದ ಕೊನೆಯಲ್ಲಿ ಅವ್ರ ಫೋನ್ ನಂಬರು ಕೂಡ ಇದೆ, ಪಂಜರದಲ್ಲಿ ಮೀನು ಕೃಷಿ ಅಂತೇಳಿ. ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೇಲಿಸ್ಟಿಗೆ ಹೋಗಿ ಮತ್ಸ್ಯ ತರಂಗ ಅಂತ ಹೇಳಿ, ಅದರಲ್ಲಿ ಅವ್ರ ಸಂದರ್ಶನ ಇದೆ, ಕೇಳ್ಬಿಟ್ಟು ಅವ್ರಿಗೆ ಫೋನ್ ಮಾಡಿ. ಅಪ್ಪ ಒಳ್ಳೇದು, ನಮಸ್ಕಾರ. ಮುಂದಿನ ದೂರವಾಣಿ ಕರೆಗೆ ಹೋಗ್ತಾ ಇದ್ದೇವೆ. ನಮಸ್ತೆ ಆಕಾಶವಾಣಿ. ಹಲೋ, ನಮಸ್ಕಾರ ಸರ್, ಹೇಳಿ, ಯಾರು, ಎಲ್ಲಿಂದ? ನಾನು ನಂದಿವಳಿಂದ ಮಹೇಶ್ ಮಾತಾಡ್ತಿದ್ದೀನಿ ಸರ್. ಹೇಳಿ ಮಹೇಶ್ ಅವರೇ. ರೈತರ ಡಾಕ್ಟರ್ ಕೇಶವಮೂರ್ತಿ ಸರ್ ಅವ್ರಿಗೂ ನಮಸ್ತೆ, ಮೀನಿನ ಡಾಕ್ಟರ್ ಮಂಜುನಾಥ್ ಸರ್ ಅವ್ರಿಗೂ ನಮಸ್ಕಾರ ಸರ್. ನಮಸ್ಕಾರ ಸರ್, ಎರಡು ಪ್ರಶ್ನೆ ಇದೆ. ಮೊದಲನೇದು ಸರ್, ತಮ್ಮ ಇಲಾಖೆಯಿಂದ ಮೀನುಗಾರರಿಗೆ ಇರುವ ಸೌಲಭ್ಯಗಳೇನೇನು ಅಂತ ಸರ್. ಎರಡನೇದು ಕೇಳ್ಬಿಡಿ ಸರ್. ಎರಡನೇದು, ಈಗ ನಾನು ಒಂದು ಟೆಂಡರ್ ತಗಬೇಕು ಅಂದ್ರೆ ಕೆರೆಯಲ್ಲಿ, ನನಗಿರ್ಬೇಕಾದ ಅರ್ಹತೆ ಮಾನದಂಡಗಳು ಮತ್ತೆ ನಾನು ಪಾಲಿಸಬೇಕಾದ ನಿಯಮಗಳೇನೇನು ಅಂತ ಸರ್. ಖಂಡಿತ ಮಹೇಶ್ ಅವರೇ, ಈಗ ತಾವು ಕೇಳಿರ್ತಕ್ಕಂಥದ್ದು ಮೀನುಗಾರಿಕೆ ಇಲಾಖೆಯಿಂದ ಮೀನುಗಾರರಿಗೆ ಏನು ಸೌಲಭ್ಯ ಇದ್ದಾವೆ ಅಂತಂದೇಳಿ. ನಮ್ಮ ಇಲಾಖೆಯಿಂದ ಮೊದಲನೇದಾಗಿ ಈಗ ಯಾರಾದರೂ ಗುತ್ತಿಗೆ ಪಡೆದಿರ್ತಕ್ಕಂಥ ಕೆರೆ ಅಥವಾ ಟೆಂಡರ್ನಲ್ಲಿ ತಗೊಂಡಿರ್ತಕ್ಕಂಥ ಕೆರೆ ಬಿಡದಾರಿದ್ದಾರೆ, ಅವರು ಮೀನು ಮರಿಗಳನ್ನು ಬಿತ್ತನೆಯನ್ನು ಮಾಡಬೇಕು. 1 ಹೆಕ್ಟೇರ್ ಜಲವಿಸ್ತೀರ್ಣಕ್ಕೆ 2,000 ಮೀನು ಮರಿಗಳನ್ನು ಬಿತ್ತನೆಯನ್ನು ಮಾಡಬೇಕು. ಅದರ ಏನು ಆ ಭಾಗದ ಏನು ಅಮೌಂಟ್ ಇದೆ ಅದಕ್ಕೆ 50% ನಾವು ಸಹಾಯಧನವಾಗಿ ನಾವು ಕೊಡ್ತಕ್ಕಂಥದ್ದು. ಅಂದರೆ ಖಾಸಗಿ ವ್ಯಕ್ತಿಯಾದರೆ 5,000 ರೂಪಾಯಿ ಲಿಮಿಟೇಷನ್ನು, ಸಹಕಾರ ಸಂಘಗಳಾದರೆ 20,000 ರೂಪಾಯಿ ನಾವು ಸಹಾಯಧನವನ್ನು ಕೊಡ್ತಕ್ಕಂಥ ಯೋಜನೆ ಇದೆ. ಮತ್ತು ಹಿಡಿದಂಥ ಮೀನನ್ನು ಮಾರಾಟ ಮಾಡಬೇಕು ಅಥವಾ ಹಿಡುವಳಿ ಮಾಡಬೇಕು ಅಂದರೆ ಅದಕ್ಕೆ 10,000 ರೂಪಾಯಿದ್ದು ಬಲೆಗಳನ್ನು ಕೊಡ್ತಕ್ಕಂಥದ್ದು ಇದೆ. ಮತ್ತು ಹರಿಗೋಲು, ಈಗ ಹುಟ್ಟು ಬೋಟ್ ಇದೆಯಲ್ಲ ಅದನ್ನು ನಾವು ಕೊಡ್ತಕ್ಕಂಥದ್ದು. ಸೊ ಅದು 10,000 ರೂಪಾಯಿದ್ದು ಒಂದು ಸಹಾಯಧನ ರೂಪದಲ್ಲಿ ಕೊಡ್ತಕ್ಕಂಥದ್ದು. ಮತ್ತು ಹಿಡಿದಂಥ ಮೀನನ್ನು ಮಾರಾಟ ಮಾಡಬೇಕು ಅಂತಂದರೆ ದ್ವಿಚಕ್ರ ವಾಹನದಲ್ಲಿ ಅವರು ಮೀನು ಮಾರಾಟವನ್ನು ಮಾಡಬೇಕಾಗ್ತದೆ. ಅದು 75,000 ರೂಪಾಯಿದ್ದು ಘಟಕ ವೆಚ್ಚಕ್ಕೆ ನಾವು 40%ರಂತೆ ಸಹಾಯಧನವನ್ನು ಕೊಡ್ತಕ್ಕಂಥದ್ದಿದೆ. ಇದಾದಮೇಲೆ ಮೀನು ಮಾರಾಟ ಆದಮೇಲೆ ಮತ್ಸ್ಯಾಶ್ರಯ ಯೋಜನೆ ಅಂತ ಇದೆ. ಯಾರಿಗೆ ವಸತಿ ರಹಿತರಿದ್ದಾರೆ ಗ್ರಾಮ ಪಂಚಾಯತಿಗಳಲ್ಲಿ ಎಲ್ಲೂ ಕೂಡ ಅವರು ಮನೆಗಳನ್ನು ತಗೊಂಡಿರಬಾರ್ದು, ಅಂಥವರಿಗೆ ನಾವು ವಸತಿ ಯೋಜನೆಯಡಿ ಮತ್ಸ್ಯಾಶ್ರಯ ಯೋಜನೆಯಡಿ ಮನೆ ಕೊಡ್ತಕ್ಕಂಥದ್ದು ಯೋಜನೆ ಇದೆ. ಇಷ್ಟೆಲ್ಲ ಯೋಜನೆ ಇದೆ ಮಹೇಶ್ ಅವರೇ. ಇದೆಲ್ಲ ಏನಂದರೆ ಟಾರ್ಗೆಟ್, ಆ ವರ್ಷಕ್ಕೆ ಏನು ಗುರಿ ಬಂದಿರ್ತದೆ ಅದ್ರ ಪ್ರಕಾರವಾಗಿ ನಾವು ಕೊಡ್ತಕ್ಕಂಥದ್ದು. ಸೊ ಎರಡನೇ ಪ್ರಶ್ನೆ ನೀವು ಕೇಳಿದ್ರಿ, ಟೆಂಡರ್ನಲ್ಲಿ ಭಾಗವಹಿಸಬೇಕು ಅಂದರೆ ಅದು ಅರ್ಹತೆ ಅಂತಂದೇಳಿ. ನಾವು ಈ ಒಂದು ಈಗ ಈ ಟೆಂಡರ್ ಅಂತ ಬಂದಿದೆ, ಈ ಟೆಂಡರ್ ಮಾಡಲಿಕ್ಕೆ ಇದಕ್ಕೇನು ಯಾರೇ ಆದರೂ ಕೂಡ ಭಾಗವಹಿಸ್ಬೋದು. ನಮ್ಮ ರಾಜ್ಯದವರು ಎಲ್ಲೇ ಇದ್ದರೂ ಕೂಡ ಅಥವಾ ಹೊರ ರಾಜ್ಯದಲ್ಲಿದ್ದವರು ಕೂಡ ಇಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಯಾರು ಹೈಯೆಸ್ಟ್ ಬಿಡ್ಡನ್ನು ಅಲ್ಲಿ ಕೂಗ್ತಾರೆ ಅಂಥವ್ರಿಗೆ ಮಾತ್ರ ಈ ಒಂದು ಕೆರೆ ಆಗ್ತಕ್ಕಂಥದ್ದು. ಸೊ ಇದಕ್ಕೇನು ಬೇರೆ ಯಾವುದೇ ರೀತಿಯಾದಂಥ ಸರ್ಟಿಫಿಕೇಟ್ ಆಗಲಿ ಇನ್ನೊಂದಾಗಲಿ ಏನೂ ಬೇಕಾಗೋದಿಲ್ಲ. ಅವರ ಒಂದು ಆಧಾರ್ ಕಾರ್ಡ್ ಇದ್ದರೆ ಸಾಕಾಗ್ತದೆ, ಬೇರೆ ಯಾವುದು ಸಹ ಇದಕ್ಕೆ ಬೇಕಾಗೋದಿಲ್ಲ. ಟೆಂಡರನ್ನು ಅವರು ಪಡ್ಕೊಳ್ಬೋದು. ತಾವೇಳಿದ್ದು ಒಳ್ಳೇದು ಸರ್. ದಯವಿಟ್ಟು ಆದಷ್ಟು ನಿರುದ್ಯೋಗಿಗಳಿಗೆ ಆದ್ಯತೆ ಕೊಡಿ ಸರ್. ತಾವೇಳಿದ್ರೆ ಯಾರು ಬೇಕಾದ್ರೂ ಬಂದು ತಗೋಬಹುದು ಅಂದ್ರೆ ಇದು ಉಳ್ಳವ್ರ ಪಾಲಾಗ್ತಾ ಇದೆ. ದಯವಿಟ್ಟು ನಿರುದ್ಯೋಗಿಗಳಿಗೆ ಅನುಕೂಲ ಮಾಡ್ಕೊಡಿ ಸರ್ ದಯವಿಟ್ಟು. ತಾವು ಕೇಳಿದಂತೆ ಮಹೇಶ್ ಅವರೇ, ಮೊದಲು ಗುತ್ತಿಗೆ ಅಂತ ನಾವು ಕರಿತೀವಿ, ಮೀನುಗಾರ ಸಹಕಾರ ಸಂಘಗಳಿಗೆ ಗುತ್ತಿಗೆ ಕೊಡ್ತೀವಿ, ಅದು ಬಿಟ್ಟರೆ ಇನ್ನು ಉಳಿದಂತೆ ಎಲ್ರಿಗೂ ಕೂಡ ಒಂದೇ ಮಾನದಂಡ ಟೆಂಡರ್ ಅಲ್ಲಿ. ಒಳ್ಳೇದು ಮಹೇಶ್ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ಕರೆಗೆ ಹೋಗ್ತಾ ಇದ್ದೀವಿ. ನಮಸ್ತೆ ಆಕಾಶವಾಣಿ. ನಮಸ್ತೆ. ಯಾರು, ಎಲ್ಲಿಂದ? ನೀವು ಮಹೇಶ ಹೇಳಿ. ಮಹೇಶ್ ಅವ್ರೆ, ಸರ್ ಈಗ ಮೀನು ಸಾಕಾಣಿಕೆಯನ್ನ ಈಗ ಗ್ರಾಮಾಂತರ ಪ್ರದೇಶದಲ್ಲಿ ಈಗ ಕೃಷಿ ಹೊಂಡ ಅಂತ ಮಾಡ್ಕೊಂಡಿರ್ತಾರೆ, ಅಲ್ಲಿ ಸಾಕಾಣಿಕೆ ಮಾಡ್ಬೇಕಾದ್ರೆ ಏನೆಲ್ಲ ವ್ಯವಸ್ಥೆ ಆಗ್ಬೇಕು ಮತ್ತೆ ಇದಕ್ಕೆ ಸಲಹೆಗಳು ತಮ್ಮಿಂದ ಏನು ಅಂತ ನಿರೀಕ್ಷಿಸಬೇಕು. ಮಹೇಶ್ ಅವರೇ, ತಾವು ಒಳ್ಳೆಯ ಒಂದು ಪ್ರಶ್ನೆ ಕೇಳಿದಿರಿ. ಈಗ ಇತ್ತೀಚೆಗೆ ಅಂದರೆ ಈ ವರ್ಷದಿಂದ ನಾವು ಒಂದು ಕೃಷಿ ಹೊಂಡಗಳಲ್ಲಿ ಏನು ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆನಲ್ಲಿರ್ತಕ್ಕಂಥ ಎಲ್ಲ ಕೃಷಿ ಹೊಂಡಗಳನ್ನು ಏನು ಮೀನು ಸಾಕಾಣಿಕೆಯನ್ನು ಮಾಡಿ ಸದ್ಬಳಕೆ ಮಾಡ್ಕೊಳ್ಬೇಕು. ಇದು ಒಂದು ನೈಸರ್ಗಿಕವಾದಂಥ ಒಂದು ಜಲ ಸಂಪನ್ಮೂಲಗಳನ್ನು ನಾವು ಉಪಯೋಗ ಮಾಡ್ಕೊಳ್ತಕ್ಕಂಥದ್ದು. ಈಗ ನಮ್ಮಲ್ಲಿ ಗಿಫ್ಟ್ ತಿಲಾಪಿ ಅಂತ ಹೇಳ್ತೀವಿ ನಾವು, ಅಂದರೆ ಜೆಂಟಿಕಲಿ ಇಂಪ್ರೂವ್ಡ್ ಫಾರ್ಮ್ ತಿಲಾಪಿ ಅಂತ. ಸೊ ಅದು ಆಲ್ ಮೇಲ್ ತಿಲಾಪಿ ಆಗಿರ್ತದೆ, ಅಂದರೆ ಎಲ್ಲ ಗಂಡು ಜಾತಿಯ ತಿಲಾಪಿ ಆಗಿರ್ತದೆ. ಯಾಕೆಂದರೆ ತಿಲಾಪಿಯ ಮೀನುಗಳಲ್ಲಿ ಹೆಣ್ಣಿಗಿಂತ ಗಂಡು ಜಾತಿಯ ಒಂದು ತಿಲಾಪಿಯ ಬೇಗ ವೇಗವಾಗಿ ಬೆಳೀತಕ್ಕಂಥದ್ದು. ಸೊ 250 ಮೀನು ಮರಿಗಳನ್ನು ಉಚಿತವಾಗಿ ನಾವು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಈ ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ. ಸೊ ಎಷ್ಟೇ ಸಂಖ್ಯೆಯಲ್ಲಿ ಕೇಳಿದರೂ ಕೂಡ ನಾವು ಕೊಡ್ತಕ್ಕಂಥದ್ದನ್ನು ನಾವು ಮಾಡ್ತೀವಿ. ಇದಕ್ಕೆ ಒಂದು RTC ಇರಬೇಕಾಗ್ತದೆ, ಒಂದು ಕೃಷಿ ಇಲಾಖೆಯ ಒಂದು ಅಧಿಕಾರಿಗಳಿಂದ ಒಂದು ಸರ್ಟಿಫಿಕೇಟ್, ಅಂದರೆ ಅವರು ಈ ಒಂದು ಕೃಷಿ ಹೊಂಡವನ್ನು ಈ ಜಮೀನಿನಲ್ಲಿ ಮಾಡಿದ್ದಾರೆ ಅಂತಂದೇಳಿ ಕೊಟ್ಟರೆ ನಾವು, ಯಾಕಂದರೆ ಅವರಲ್ಲಿ ಸಾಕಿದ್ದಾರೆ ಅದು ಮಾಡಿದ್ದಾರೆ ಇಲ್ವೋ ಅಂತಂದೇಳಿ ಗೊತ್ತಾಗಲಿಕ್ಕೆ ಅವ್ರು ಸಾಕಾಣಿಕೆ ಮಾಡಲಿಕ್ಕೆ ನಾವು 250 ಮರಿಗಳನ್ನ ಉಚಿತವಾಗಿ ಕೊಡ್ತೀವಿ ಮಹೇಶ್ ಅವರೇ. ಯಾವ ರೀತಿ ಇದಕ್ಕೆ ಏನು ಬೇಕಾದಂಥ ಉತ್ತರ ಹೇಳಿ ಸರ್. ಇದಕ್ಕೆ ಏನು ಹೆಚ್ಚಿನ ಒಂದು ತಾಂತ್ರಿಕತೆ ಏನಿಲ್ಲ. ಈಗ ನೀವು ಮೀನು ಮರಿಗಳನ್ನು ತಂದು ಬಿಟ್ಟ ನಂತರದಲ್ಲಿ ಅದಕ್ಕೆ ಈಗೆಲ್ಲ ಈಗ ಪೆಲೆಟೆಡ್ ಫೀಡ್ ಅಂತ ಸಿಗ್ತದೆ. ಸೊ ಅದನ್ನು ನಾವು ಆಹಾರವಾಗಿ ಕೊಡಬೇಕಾಗ್ತದೆ. ದಿನಕ್ಕೆ ಒಂದು ಸಾರಿ ಆಹಾರವನ್ನು ಕೊಡ್ತಾ ಬಂದರೆ ಅದು ನೀವು ಒಂದು 6-8 ತಿಂಗಳಲ್ಲಿ ನಾವು ಇವನ್ನ ಚಿಕ್ಕ ಸೈಜು ಅಂತಂದರೆ 500 ಗ್ರಾಮು 400 300 ಗ್ರಾಮ್ ಇದ್ದರೂ ಕೂಡ ನಾವು ಹಿಡುವಳಿಯನ್ನು ಮಾಡಿ ಇದು ಫಿಶ್ ಫ್ರೈ ಮಾಡಲಿಕ್ಕೆ ಭಾಳ ಉತ್ತಮವಾದಂಥ ಒಂದು ಇದಿರ್ತದೆ. ಸೊ ನಾವು ಹಿಡುವಳಿ ಮಾಡಿ 6 ತಿಂಗಳು ಕನಿಷ್ಠ ಪಕ್ಷ 6 ತಿಂಗಳು ನೀರು ನಿಲ್ತಕ್ಕಂಥ ಕೃಷಿ ಹೊಂಡ ಆಗಿದ್ದರೆ ತುಂಬ ಒಳ್ಳೆಯದು. ಉಚಿತವಾಗಿ ಕೊಡ್ತೀರಾ ಅಥವಾ ಇದಕ್ಕೇನಾದ್ರೂ ಸಹಾಯಧನ ಉಂಟಾ? ಮಹೇಶ್ ಅವರ, ಮೀನು ಮರಿಗಳನ್ನು ಮಾತ್ರ ಉಚಿತವಾಗಿ ನಾವು ಕೊಡ್ತೀವಿ, ಆಹಾರವನ್ನು ನೀವೇ ಖರೀದಿ ಮಾಡಿ ಹಾಕಬೇಕಾಗ್ತದೆ. ಮತ್ತೆ ಇದನ್ನು ಪಡ್ಕೋಬೇಕಾದ್ರೆ ಯಾವ ರೀತಿ ಪಡ್ಕೋಬೇಕು? ಇದನ್ನು ನಮ್ಮ ಮೀನುಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕರ ಕಚೇರಿನಲ್ಲಿ ನೀವು ಒಂದು ಅರ್ಜಿಯನ್ನು ಕೊಟ್ಟರೆ ಎಷ್ಟು ಜನ ಅರ್ಜಿ ಕೊಟ್ಟರು ಅಷ್ಟು ಜನಕ್ಕೂ ಕೂಡ ನಾವು ಈ ಒಂದು ಕೃಷಿ ಹೊಂಡಕ್ಕೆ ಮೀನು ಮರಿಗಳನ್ನು ಉಚಿತವಾಗಿ ಕೊಡ್ತೇವೆ. ಒಳ್ಳೇದು ಮಹೇಶ್ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ಹಲೋ, ನಮಸ್ಕಾರ ಸರ್, ಹೇಳಿ, ಯಾರು, ಎಲ್ಲಿಂದ? ಸರ್ ನಮಸ್ಕಾರ, ಸರ್ ಶಂಕರ್ ಅಂತ ನಾಗಮಲೆಯಿಂದ ಮಾತಾಡ್ತಾ ಇದ್ದೀನಿ. ಹೇಳಿ ಶಂಕರ್ ಅವರು. ಸರ್ ಏನಿಲ್ಲ, ನಮ್ದು ಮೀನುಗಾರಿಕೆಯಿಂದ ಒಂದು ಔಟ್ಲೆಟ್ ಕೊಡ್ತಾರೆ ನೋಡಿ ಸರ್, ಅದು ಯಾವ ತರ ಸರ್ ಅದು ತಗೊಳ್ಳೋದು ಹೆಂಗೆ ಏನ್ ಕೊಡ್ತಾರೆ ಸರ್, ಮಾಹಿತಿ ಬೇಕಿತ್ತು ಸರ್ ನನಗೆ. ಏನ್ ಕೊಡೋದು ಮೀನುಗಾರಿಕಾ ಇಲಾಖೆಯಿಂದ? ಅದು ಔಟ್ಲೆಟ್ ಮಾಮೂಲಿ ಫಿಕ್ಸ್ ಮಾಡೋದು ಕೊಡ್ತಾರೆ ಸರ್, ಔಟ್ಲೆಟ್ ಒಂದು ಶೆಡ್ ಮಾಡಿ ಮಾಡ. ಶಂಕರ್ ಅವರೇ, ಗೊತ್ತಾಯ್ತು ಆ ಮೀನು ಮಾರಾಟ ಮಾಡತಕ್ಕಂತ ಒಂದು ಮಳಿಗೆಯನ್ನ ಕೊಡ್ತಕ್ಕಂಥದ್ದು ತಾವು ಕೇಳ್ತಾ ಇರೋದು. ಶಂಕರ್ ಅವರೇ, ಇದು ಮೀನುಗಾರಿಕೆ ಮಹಾಮಂಡಳಿ ವ್ಯಾಪ್ತಿನಲ್ಲಿ ಬರ್ತಕ್ಕಂಥದ್ದು. ಸೊ ಇದು ತಾವು ಏನು ಕೇಳಿದಿರಿ, ಈ ಒಂದು ಔಟ್ಲೆಟ್ ಅನ್ನ ಕೊಡ್ತಕ್ಕಂಥದ್ದು ಆ ಒಂದು ಮಹಾಮಂಡಳಿ ವ್ಯಾಪ್ತಿಗೆ ಬರ್ತದೆ. ಅಲ್ಲಿ ಏನು ಒಂದು ನಿಬಂಧನೆ ಕಾನೂನು ಇದೆ ಅಂತಂದ್ರೆ, ನೀವು ಜಾಗವನ್ನ ಹೇಳಬೇಕಾಗ್ತದೆ. ಮೈಸೂರು ಸಿಟಿ ಕಾರ್ಪೊರೇಷನ್ ಲಿಮಿಟ್ ಅಲ್ಲಿ ಇರ್ತಕ್ಕಂಥದ್ದಾದ್ರೆ, ಸೊ ಅಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಿದಾಗ ಎನ್ ಒ ಸಿ ಕೊಡಬೇಕಾಗ್ತದೆ. ಆ ಎನ್ ಒ ಸಿ ಕೊಟ್ಟರೆ ಈಗ ನಾವು ಏನು ಮಾಡ್ತೀವಿ, ಅಲ್ಲಿ ನೀವು ಶೆಡ್ಡನ್ನು ಇಟ್ಕೊಳ್ಳಿಕ್ಕೆ ಅನುಮತಿಯನ್ನು ಕೊಡ್ತೇವೆ. ಒಂದು ಏನು ಶೆಡ್ಡಿಂದ ಇನ್ನೊಂದು ಶೆಡ್ಡಿಗೆ ಒಂದು ಇಂತಿಷ್ಟು ಅಂತಂದೇಳಿ ಒಂದು 500 ಮೀಟ್ರು 1 ಕಿಲೋಮೀಟ್ರು ಈ ತರ ಡಿಸ್ಟೆನ್ಸ್ ಇರಬೇಕಾಗ್ತದೆ. ಆದ್ರೆ ಇವ್ರು ನಾಗಮಂಗಲದಲ್ಲಿ ಮಾಡ್ತಾರೆ ಅನ್ಸುತ್ತೆ, ಹೌದಾ ಶಂಕರ್ ಅವರೇ? ನೀವು ನಾಗಮಂಗಲದಲ್ಲಿ ಮಾಡ್ತೀರೋ ಮೈಸೂರಲ್ಲಿ ಮಾಡ್ತೀರೋ? ಅದೇ ನಾಗಮಂಗಲದಲ್ಲಿ ತಾನೆ? ಮೈಸೂರು ತಾಲೂಕು ನಾಗನಹಳ್ಳಿನವರ ನಾಗಮಂಗಲ ಮಾಡಬಹುದು ಸರ್. ಇದು ರಾಜ್ಯ ಮಟ್ಟದ್ದು ನಮ್ಮ ಮಹಾಮಂಡಳಿ ಆಗಿರೋದ್ರಿಂದ ಇತರೆ ಜಿಲ್ಲೆನಲ್ಲೂ ಕೂಡ ಅವರು ಮಾಡಲಿಕ್ಕೆ ಅವಕಾಶ ಇದೆ. ಸೊ ಇದನ್ನ ಮೀನುಗಾರಿಕೆ ಮಹಾಮಂಡಳಿನಲ್ಲಿ ತಾವು ಒಂದು ಸಂಪರ್ಕವನ್ನ ಮಾಡಿದರೆ ಶಂಕರ್ ಅವರೇ, ಇದಕ್ಕೆ ಅರ್ಜಿಯನ್ನ ಸ್ವೀಕಾರ ಮಾಡಿ ಅದನ್ನ ಪ್ರೊಸೆಸ್ ಮಾಡ್ಲಿಕ್ಕೆ ಆಗ್ತದೆ. ಒಳ್ಳೇದು ಶಂಕರ್, ಕರೆ ಮಾಡಿದಕ್ಕಾಗಿ ವಂದನೆಗಳು. ಮುಂದಿನ ಕರೆ, ನಮಸ್ತೆ ಆಕಾಶವಾಣಿ. ಸರ್, ಕೃಷ್ಣ ಅಂತ ಗುಂಡ್ಲುಪೇಟೆಯಿಂದ ಹೇಳಿ ಕೃಷ್ಣ ಅವರು. ಸರ್, ಇದು ಪ್ರತಿಯೊಂದು ತಾಲೂಕಲ್ಲೂ ಮೀನುಗಾರಿಕೆಗೆ ಸಂಬಂಧಪಟ್ಟಂಗೆ ಇಲಾಖೆಗಳು ಇರ್ತವಲ್ವ ಸರ್? ಖಂಡಿತ ಕೃಷ್ಣ ಅವರೇ, ಪ್ರತಿ ತಾಲೂಕಲ್ಲೂ ಕೂಡ ಮೀನುಗಾರಿಕೆ ಸಹಾಯಕ ನಿರ್ದೇಶಕರ ಕಚೇರಿ ಅಂತ ಇದೆ. ಅಲ್ಲಿ ನಿಮ್ಮ ಕೇಂದ್ರದಿಂದ ಸರ್, ಆಫೀಸಿಂದ ಈ ಫ್ರೆಶ್ ಆಗಿ ಮೀನುಗಳನ್ನ ತಂದು ಮಾರಾಟ ಮಾಡಿ ಜನಗಳಿಗೆ ತಿನ್ನದ ರೀತಿ ವ್ಯವಸ್ಥೆ ಮಾಡೋಕ್ಕಾಗಿಲ್ಲ ಸರ್? ಅದು ಇಲ್ಲ, ಮೀನು ಮರಿಗಳನ್ನು ಸಹಕಾಣಿಕೆ ಮಾಡಿ ನಾವು ಮರಿಗಳನ್ನು ಕೊಡ್ಬೋದು. ಮೀನು ಮಾರಾಟ ಮಾಡ್ತಕ್ಕಂಥದ್ದು ಇಲಾಖೆಯಿಂದ ಯೋಜನೆ ಇಲ್ಲ. ಅದನ್ನು ಏನು ಸಾರ್ವಜನಿಕರು ಬೇರೆಯವರು ಮೀನು ಮಾರಾಟಗಾರರು ಅರ್ಜಿಯನ್ನು ಸಲ್ಲಿಸಿ ಸ್ಥಳೀಯ ಪುರಸಭೆ ಅಥವಾ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಅವರ ಒಂದು ಇದನ್ನು ತಗೊಂಡ್ರೆ ಅಲ್ಲಿ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೋದು ಕೃಷ್ಣ ಅವರೇ. ಇದು ಏನಕ್ಕೆ ಅಂದ್ರೆ ಸರ್, ಇದು ಹೊರಗಡೆ ಎಲ್ಲ ಕಡೆನೂ ಸಿಗಲ್ಲ, ಇದು ಕೆಲವು ಕಡೆ ಮೀನು ಅಷ್ಟು ಇದಾಗ ಸಿಗಲ್ಲ, ಕೆರೆ ಕಟ್ಟೆಗಳು ಇಲ್ಲದೆ ಇರೋ ಜಾಗಗಳಲ್ಲಿ ಹೊರಗಡೆಯಿಂದ ಬರ್ಬೇಕಾಗಿರುತ್ತೆ ಮೀನು. ಅಲ್ಲಿ ಮಾರ್ತಾ ಇರ್ತಾರೆ ಮೀನನ್ನ ಬೀದಿ ಬದಿಲಿ, ಅಲ್ಲಿ ಅಷ್ಟೇನು ಇದಿರಲ್ಲ ಸರ್. ಅದು ತಾವ್ ಹೇಳ್ತಾ ಇರ್ತಕ್ಕಂಥದ್ದು ತಾಜಾ ಮೀನು ಸಿಗೋದಿಲ್ಲ ಅಂತ. ನಿಮ್ಮ ಡಿಪಾರ್ಟ್ಮೆಂಟ್ ಇಂದ ಇದೊಂದಕ್ಕೆ ಏನಾದ್ರು ವ್ಯವಸ್ಥೆ ಮಾಡ್ಬೋದಲ್ಲ? ಇದಕ್ಕೆ ಮಹಾಮಂಡಳಿ ಅಂತಂದೇಳಿ ಮೀನು ಮಾರಾಟ ವ್ಯವಸ್ಥೆ ಮಾಡಲಿಕ್ಕೆ ಒಂದು ಮಹಾಮಂಡಳಿ ಇದೆ ನಮ್ಮಲ್ಲಿ ಮೈಸೂರಲ್ಲಿ. ಆಸಕ್ತರು ಯಾರಾದರೂ ಅಲ್ಲಿ ಅವರಿಗೆ ಅರ್ಜಿಯನ್ನು ಕೊಟ್ಟು ಇದು ಮಾಡಿದರೆ ನಾವು ಅವರಿಗೆ ಮಂಜೂರಾತಿ ಮಾಡ್ತಕ್ಕಂಥದ್ದನ್ನು ಮಾಡ್ಬೋದು. ಇದು ಇಂದಿರಾ ಕ್ಯಾಂಟೀನ್ ಇದೆ ಸರ್, ಅದ್ರ ಮುಖಾಂತರ ಒಂದು ವ್ಯವಸ್ಥೆ ಮಾಡ್ಬೋದಲ್ಲ ಸರ್? ಇಲ್ಲ, ಅದು ಆ ಥರ ಎಲ್ಲ ತಾಲೂಕುಗಳಲ್ಲಿ ಆ ಥರ ಮಾಡಲಿಕ್ಕೆ ಆಗೋದಿಲ್ಲ. ತಾವು ಕೇಳಿದಂತೆ ಈಗಾಗಲೇ ನಮ್ಮ ಸರ್ ಕೇಳ್ತಾ ಇದ್ರು. ಸೊ ಹೈಟೆಕ್ ಮತ್ಸ್ಯದರ್ಶಿನಿ ಅಂತಂದೇಳಿ ನಾವು ಮೈಸೂರಿನಲ್ಲಿ ಮಾಡ್ತಕ್ಕಂಥದ್ದು ಒಂದು ಯೋಜನೆ ಇದೆ ಈ ವರ್ಷ, ಅದು ಬಜೆಟ್ನಲ್ಲಿ ಘೋಷಣೆ ಆಗಿರ್ತಕ್ಕಂಥದ್ದು. ಮೈಸೂರಿನಲ್ಲಿ ಅದು ಕಾರ್ಯ ಪ್ರಾರಂಭವನ್ನು ಮಾಡ್ತದೆ, ಅದು ಕೆ ಎಫ್ ಡಿ ಸಿ ಅವರ ಒಂದು ನೇತೃತ್ವದಲ್ಲಿ. ಸೊ ಅದು ಮೈಸೂರಲ್ಲಿ ಅದು ಕಾರ್ಯಾರಂಭವನ್ನು ಮಾಡ್ತದೆ. ಹೈಟೆಕ್ ಮತ್ಸ್ಯದರ್ಶಿನಿ ಅಂದರೆ ಸರ್, ಈಗ ಹೈಟೆಕ್ ಮತ್ಸ್ಯದರ್ಶಿನಿ ಅಂತಂದರೆ ಒಂದು ಉಪಹಾರ ಒಂದು ಕೇಂದ್ರ, ಅದು ಒಂದು ಜಸ್ಟ್ ಲೈಕ್ ಒಂದು ಹೋಟೆಲ್ ಥರ ಇರ್ತದೆ. ಏನು ಅಂತಂದರೆ ತಾಜಾ ಕರಾವಳಿ ಮೀನುಗಳ ಮೀನಿನ ಒಂದು ಖಾದ್ಯವನ್ನು ಇಲ್ಲಿ ಮೈಸೂರಿನ ಪ್ರವಾಸಿಗರಿಗೆ ಉಣಬಡಿಸ್ತಕ್ಕಂಥದ್ದು. ಕಾರಣ ಏನಂತಂದರೆ, ಮೈಸೂರು ಒಂದು ಪ್ರವಾಸಿಗರನ್ನ ಭಾಳಷ್ಟು ಜನರು ಕೇರಳ ಇರ್ಬೋದು, ಬೇರೆ ರಾಜ್ಯಗಳಿಂದ ಆಂಧ್ರದಿಂದ ಎಲ್ಲ ಬರ್ತಕ್ಕಂಥವರಿದ್ದಾರೆ. ಸೊ ಅವರಿಗೆ ಹೊರಗಡೆ ಶುಚಿ ಮತ್ತು ರುಚಿಯಾದಂಥ ಒಂದು ಕರಾವಳಿ ಶೈಲಿಯ ಮೀನಿನ ಖಾದ್ಯಗಳನ್ನು ಕೊಡಬೇಕು ಅಂತಂದೇಳಿ ಈಗ ಅಲ್ಲಿ ಬೆಂಗಳೂರಿನಲ್ಲಿ ಇರತಕ್ಕಂಥ ಕಬ್ಬನ್ ಪಾರ್ಕಲ್ಲಿ ಇರತಕ್ಕಂಥ ಮಾದರಿನಲ್ಲೇ ಕೆ ಎಫ್ ಡಿ ಸಿ ನೋಡಲ್ ಏಜೆನ್ಸಿ. ಎಲ್ಲಿ ಮಾಡ್ತೀರಾ ಸರ್ ಮೈಸೂರಲ್ಲಿ? ಇದು ಹಳೆ ಡಿ ಸಿ ಆಫೀಸ್, ಅಲ್ಲಿ ಕ್ಯಾಂಟೀನ್ ಇದೆ. ಆ ಕ್ಯಾಂಟೀನ್ ಕಟ್ಟಡವನ್ನೇ ನಮಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಹಸ್ತಾಂತರವನ್ನು ಮಾಡಿಕೊಟ್ಟಿದ್ದಾರೆ. ಸೊ ಅದೇ ಒಂದು ಕ್ಯಾಂಟೀನ್ ಇದರಲ್ಲಿ ಕಾರ್ಯಾರಂಭ ಮಾಡ್ತಕ್ಕಂಥದ್ದು. ಮೀನು ತಿನ್ಬೇಕು ಅನ್ಸಿದ್ರೆ ಮೈಸೂರಿಗೆ ಬಂದ್ಬಿಡಿ ಕೃಷ್ಣ ಅವರೇ. ಸರ್, ಮಂಡ್ಯದಲ್ಲಿ ನಾವು ತಿಂದಿದ್ದೀವಿ, ಮಂಡ್ಯದಲ್ಲಿ ಮೀನು ಮಹಾಮಂಡಳದವರು ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಚಿಕ್ಕದಾಗಿ. ಆಯ್ತಾಯ್ತು, ಚಾಮರಾಜನಗರದಲ್ಲಿ ಅಥವಾ ಗುಂಡ್ಲುಪೇಟೆನಲ್ಲಿ ನೀವೇ ಒಂದು ಏನು ಮುಂದಾಳತ್ವ ತಗೊಂಡು ನಿಮ್ಮ ಇದರಲ್ಲೇ ಒಂದು ಮಾಡಿಬಿಡಿ, ನಿಮ್ಮ ನೇತೃತ್ವದಲ್ಲಿ ಕೃಷ್ಣ ಅವರೇ. ಆದರೆ ಒಳ್ಳೇದಂತ ಹೇಳಿದ್ದು ಸರ್ ನಾನು ಅಷ್ಟೇ. ಆಗಲಿ ಆಗಲಿ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು ಕೃಷ್ಣ ಅವರೇ. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ಹಲೋ, ನಮಸ್ಕಾರ ಸರ್. ಯಾರು, ಎಲ್ಲಿಂದ ಕರೆ ಮಾಡ್ತೀರಿ? ವೆಂಕಟೇಶ್ ಬಿಹಾರ್ ಬದಮಾಡ್ ಗ್ರಾಮದಿಂದ ಸರ್. ಹೇಳಿ ವೆಂಕಟೇಶ್ ಅವರೇ. ಹಾ ಸರ್, ಅದು ಈಗ ಸಾರ್ವಜನಿಕ ಕೆರೆಗಳಲ್ಲಿ ಕೆಲವು ಕೆರೆಗಳಲ್ಲಿ ನೀರೇ ಇರಲ್ಲ, ಮತ್ತೆ ಆ ಕೆರೆಗಳಲ್ಲಿ ನೀರು ಭರ್ತಿ ಮಾಡಿ ಅಲ್ಲಿ ಮೀನು ಸಾಕಾಣಿಕೆ ಮಾಡ್ಲಿಕ್ಕೆ ಯಾವ ತರ ಇಲಾಖೆಯಿಂದ ನೆರವು ಒಂದು, ಮತ್ತೆ ಇಲಾಖೆ ಅಧಿಕಾರಿಗಳು ಹೆಚ್ಚಾಗಿ ಗ್ರಾಮಗಳಿಗೆ ಭೇಟಿ ನೀಡಿ ಮೀನು ಸಾಕಾಣಿಕೆ ಬಗ್ಗೆ ಅಥವಾ ಕೆರೆಗಳಿದ್ರೆ ಕೆರೆಗಳಲ್ಲಿ ಮೀನು ಸಾಕಾಣಿಕೆ ಉತ್ತೇಜನ ನೀಡುವಂತ ರೀತಿಯಲ್ಲಿ ಭೇಟಿ ನೀಡಿದ ಸಂದರ್ಭಗಳು ಕಮ್ಮಿ ಅಂತ ಹೇಳ್ತಾ ಇದ್ದೀನಿ. ವೆಂಕಟೇಶ್ ಅವರೇ, ಈಗ ತಾವು ಕೇಳಿರ್ತಕ್ಕಂಥ ಪ್ರಶ್ನೆನಲ್ಲಿ ನೀರು ಇರದೇ ಇರತಕ್ಕಂಥ ಕೆರೆಗಳಲ್ಲಿ ನಾವು ಮೀನು ಕೃಷಿಯನ್ನು ಮಾಡ್ತಕ್ಕಂಥದ್ದು ಸಾಧ್ಯ ಇಲ್ಲ. ನಮ್ಮದು ಏನಂತಂದರೆ ಈ ಒಂದು ಕೆರೆಗಳ ಓನರ್ಶಿಪ್ ಬಂದುಬಿಟ್ಟು ಸಣ್ಣ ನೀರಾವರಿ ಈ ಥರ ಈಗ ಜಿಲ್ಲಾ ಪಂಚಾಯತ್ ಈ ಥರ ಇಲಾಖೆಗಳಿಗೆ ಒಳಪಟ್ಟಿರ್ತದೆ. ನೀರು ನಿಂತಿರ್ತಕ್ಕಂಥ ಕೆರೆಗಳಲ್ಲಿ ಮೀನು ಪಾಶಿವಾರ ಹಕ್ಕು ಅಂದರೆ ಮೀನು ಸಾಕಾಣಿಕೆಯನ್ನು ಮಾಡಿ ಮೀನನ್ನು ನಾವು ಬಿಟ್ಟು ಮೀನು ಮರಿಗಳನ್ನು ಬಿಟ್ಟು ಬೆಳೆಸಿ ಸಾಕಾಣಿಕೆ ಮಾಡಿ ಮಾರಾಟ ಮಾಡ್ತಕ್ಕಂಥದ್ದು ಅಷ್ಟು ಮಾತ್ರ ನಮ್ಮದಾಗಿರ್ತದೆ. ಸೊ ಎಲ್ಲಿ ನೀರು ತುಂಬಿರ್ತದೆ ಅಂಥ ಕೆರೆಗಳಲ್ಲಿ ನಾವು ಮೊದಲನೇ ಸುತ್ತಿನಲ್ಲಿ ಒಂದು ಹರಾಜನ್ನು ಮಾಡ್ತೀವಿ ನಾವು ಏಪ್ರಿಲ್ ಮೇನಲ್ಲಿ. ನಂತರದಲ್ಲಿ ನೀರು ಬರಲಿಲ್ಲ ಅಂತಂದರೆ ನೀರು ಬರದೇ ಇರತಕ್ಕಂಥ ಕೆರೆಗಳನ್ನ ಇನ್ನೆರಡು ತಿಂಗಳು ಬಿಟ್ಟು ಮತ್ತೆ ಹರಾಜು ಮಾಡ್ತೀವಿ. ಕೊನೆಯ ಸುತ್ತಿನಲ್ಲಿ ನವಂಬರ್ ತನಕನೂ ನಾವು ವೆಯ್ಟ್ ಮಾಡ್ತೀವಿ. ವೆಯ್ಟ್ ಮಾಡಿಬಿಟ್ಟು ನಾವು ಮೂರು ಹಂತದಲ್ಲಿ ನಾವು ಈ ಒಂದು ಕೆರೆಗೆ ನೀರು ಬಂದಿರತಕ್ಕಂಥ ಕೆರೆಗಳನ್ನ ಹರಾಜು ಮಾಡ್ತೀವಿ. ಬರದೇ ಇದ್ದರೆ ಅದನ್ನು ವಿಲೇವಾರಿಯಿಂದ ವಿನಾಯಿತಿಯನ್ನು ಪಡೆದು ಮುಂದಿನ ವರ್ಷದಲ್ಲಿ ಹರಾಜು ಮಾಡಲಿಕ್ಕೆ ನಾವು ಕ್ರಮ ವಹಿಸ್ತೀವಿ. ಸೊ ಎರಡನೇ ಪ್ರಶ್ನೆ, ತಾವು ಕೇಳಿದಂತೆ ನಮ್ಮ ಇಲಾಖೆಯ ಅಧಿಕಾರಿಗಳು ಈಗ ಗ್ರಾಮ ಸಭೆಗಳು ಅಂತ ನಡೀತದೆ, ಮತ್ತು ಎಲ್ಲಿ ನಮಗೆ ಏನು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಮತ್ತು ಯಾವ ಭಾಗದಲ್ಲಿ ಮೀನಿನ ಒಂದು ಸಾಕಾಣಿಕೆ ಇರತಕ್ಕಂಥ ಕೆರೆಗಳಿದ್ದಾವೆ, ಅಥವಾ ಏನು ಸಾರ್ವಜನಿಕರು ಅಥವಾ ಇವರು ರೈತರು ಯಾರು ಸ್ವಂತ ಜಮೀನಿನಲ್ಲಿ ಮೀನು ಸಾಕಾಣಿಕೆ ಮಾಡ್ತೀವಿ ಅಂದರೆ ಖಂಡಿತವಾಗಿಯೂ ಸ್ಥಳ ಪರಿಶೀಲನೆ ಮಾಡಿ ನಾವು ಅವರಿಗೆ ಬೇಕಾದಂಥ ತಾಂತ್ರಿಕ ಮಾಹಿತಿಯನ್ನು ಸಲಹೆಯನ್ನು ಕೊಡ್ತಕ್ಕಂಥದ್ದು ಕೆಲಸವನ್ನು ಖಂಡಿತವಾಗ್ಲೂ ನಾವು ಮಾಡ್ತಾ ಇದ್ದೀವಿ, ಮಾಡ್ತಾನೂ ಇದ್ದೀವಿ, ಮಾಡ್ತೀವಿ. ಒಳ್ಳೇದು ವೆಂಕಟೇಶ್ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ಕರೆ, ನಮಸ್ತೆ ಆಕಾಶವಾಣಿ. ನಮಸ್ತೆ, ಮಾತಾಡಿ ಸರ್. ನಮಸ್ತೆ ಸರ್, ನಾನು ವೆಂಕಟೇಶ್ ಅಂತ, ಲಕ್ಷ್ಮೀಪುರ ಕೇಶವಮೂರ್ತಿಗಳ ಮತ್ತು ಮಂಜುನಾಥ್ ಸರ್ಗೆ ಮಾತಾಡಿ. ವೆಂಕಟೇಶ್ ಅವರೇ ಸರ್, ಈಗ ಇದು ಒಣ ಮೀನು ಸೀಗಡಿ ಮತ್ತೆ ಈ ಸಣ್ಣ ಸಣ್ಣ ಮೀನು ಸಂತೆಗಳಲ್ಲಿ ಮತ್ತೆ ಗ್ರಾಮಗಳಲ್ಲಿ ತಗೊಂಡ್ಬಂದು ಮಾರ್ತಾರಲ್ಲ ಸರ್ ಬೈಕಲ್ಲಿ, ಇದು ಪೌಷ್ಟಿಕಾಂಶನ ತಿನ್ನಕ್ಕೆ ಯೋಗ್ಯನಾ ಅಂತ ಮಂಜುನಾಥ್ ಸರ್ ಪ್ರಶ್ನೆ. ಖಂಡಿತ ವೆಂಕಟೇಶ್ ಅವರ, ಈ ಒಂದು ಏನು ಒಣ ಮೀನು ಅಂತ ಇದೆ ಇದು ಪೌಷ್ಟಿಕಾಂಶದಿಂದ ತುಂಬ ಚೆನ್ನಾಗೇ ಇರ್ತದೆ, ಆದರೆ ನಾವು ಯಾವ ರೀತಿಯಾಗಿ ಈ ಒಣ ಮೀನನ್ನು ಯಾವ ರೀತಿ ಒಣಗಿಸಿದ್ದಾರೆ ಅನ್ನೋದು ಭಾಳ ಮುಖ್ಯ ಆಗ್ತದೆ. ಅಂದರೆ ಹೈಜೆನಿಕ್ ನೋಡಬೇಕಾಗ್ತದೆ. ನೆಲದ ಮೇಲೆ ನಾವು ಈ ಹಸಿ ಮೀನನ್ನು ಒಣಗಿಸಿದಾಗ ಏನು ಅಲ್ಲಿರ್ತಕ್ಕಂಥ ಮಣ್ಣಿರ್ಬೋದು ಅಂಥದ್ದು ಏನಾದರೂ ಈ ಒಂದು ಮೀನಿನಲ್ಲಿ ಸೇರ್ಕೊಂಡಿದೆಯಾ ಅನ್ನೋದು ನೋಡಬೇಕು. ಹಾಗಾಗ್ಬಿಟ್ಟು ಈಗ ನಾವು ಸ್ವಚ್ಛವಾಗಿ ಶುಚಿಯಾಗಿರ್ತಕ್ಕಂಥ ನೆಲದಲ್ಲಿ, ಅಂದರೆ ಈಗ ಏನು ಒಂದು ಗಾರೆ ಆಗಿರ್ತಕ್ಕಂಥ ನೆಲದಲ್ಲಿ ಅಥವಾ ಟಾರ್ಪಲ್ ಹಾಕಿ ಅಂಥದ್ರ ಮೇಲೆ ಒಣಗಿಸಿದ್ರೆ ತುಂಬ ಒಳ್ಳೆಯದು. ಇದನ್ನು ತಿನ್ನಲಿಕ್ಕೆ ಯಾವುದೇ ರೀತಿಯಾದಂಥ ಸಮಸ್ಯೆ ಏನಿಲ್ಲ, ಪೌಷ್ಟಿಕಾಂಶದಲ್ಲೂ ಏನು ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ, ತಿನ್ಬೋದು. ಸರ್, ಇನ್ನೊಂದು ಪ್ರಶ್ನೆ ಸರ್, ಇದು ಕೃಷಿ ಹೊಂಡದಲ್ಲಿ ನೀವು ಮೀನು ಸಾಕಿ ಅಂತಿರಲ್ಲ, ಈಗ ಜೂನಿಂದ ಜನವರಿ ಮತ್ತು ಇದಕ್ಕೆ ಸ್ವಲ್ಪ ನೀರು ಬೇಗ ಖಾಲಿ ಆಗುತ್ತೆ, ಬೇಗ ಬರೋ ಅದೇ ಬೇಗ ಬರೋ ತಳಿ ಅಂತಾರೆ. ಈಗ ಅದೇ ಗಿಫ್ಟ್ ತಿಲಾಪಿಯ ಈಗ ನಿಮಗೆ ಒಂದು 4-5 ತಿಂಗಳಲ್ಲಿ 300-400 ಗ್ರಾಮ್ ಬರ್ತದೆ. ಅದನ್ನು ನಾವು ಫ್ರೈ ಮಾಡಲಿಕ್ಕೆ ಎಲ್ಲದಕ್ಕೂ ಅನುಕೂಲ ಆಗ್ತದೆ. ಬೇರೆ ಎಲ್ಲ ಮೀನುಗಳಾದರೆ ಈಗ ನಮಗೆ ಕಟ್ಲ ರೋಹು ಅದೆಲ್ಲ ಆದರೆ 200-300 ಗ್ರಾಮ್ ಇದ್ದರೆ ಮುಳ್ಳು ಜಾಸ್ತಿ ತಿನ್ಲಿಕ್ಕಾಗಲ್ಲ. ಇದು ಗಿಫ್ಟ್ ತಿಲಾಪಿಯ ಒಳ್ಳೆ ಸೂಟೇಬಲ್ ಸರ್. ಸರ್, ನಾನು ಯಾಕೆ ಕೇಳಿದೆ ಅಂದರೆ ಏಪ್ರಿಲ್ ಮಾರ್ಚ್ಗೆಲ್ಲ ನೀರು ಕೃಷಿ ಹೊಂಡದ್ರೆ ಖಾಲಿ ಆಗೋಯ್ತದೆ, ಅದಕ್ಕೋಸ್ಕರ ಏನೋ ಹೊಸ ಹೊಸ ಇದು ಬೇಗ ಬರೋ ತಳಿ ಅಂತ ಹೇಳಿದ್ರಲ್ಲಪ್ಪ. 3-4 ತಿಂಗಳಲ್ಲೇ ಗಿಫ್ಟ್ ತಿಲಾಪಿಯ ಬರುತ್ತೆ, ಆ ಮರಿನೇ 200 ಫ್ರೀ ಕೊಡ್ತಾರೆ ಇಲಾಖೆಯಿಂದ. ಹಾಗಾಗಿ ದಯಮಾಡಿ ಈ ಯೋಜನೆಯ ಲಾಭವನ್ನು ಬಳಸ್ಕೊಳ್ಳಿ. ಸರ್, ಮಾಸಿರ್ ತಳಿ ಬಗ್ಗೆ ಭಾರಿ ಇದು ಚೆನ್ನಾಗಿ ಬರ್ತದೆ ಸರ್, ಎಲ್ಲ 600,000 ಮೀನು ಮರಿ ಬಿಟ್ಟಿದ್ರಿ ಕಾವೇರಿ, ಇದಕ್ಕೆ ಅಂದ್ರೆ ಇನ್ನೊಂದು ಹೆಚ್ಚು ಮಾಡಿ ಚೆನ್ನಾಗಿ ಬರಲಿ ಸರ್. ಖಂಡಿತ ವೆಂಕಟೇಶ್ ಅವರೇ, ಮಾಡ್ತೀವಿ ಪ್ರತಿ ವರ್ಷ. ಆಗ್ಲಿ ವೆಂಕಟೇಶ್, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ಕರೆ, ನಮಸ್ತೆ ಆಕಾಶವಾಣಿ. ನಮಸ್ತೆ ಸರ್. ಯಾರು, ಎಲ್ಲಿಂದ ಕರೆ ಮಾಡ್ತೀರಿ? ನವೀನ್ ಅಂತ ಕೊತ್ತಿಂದ ಹೇಳಿ. ನವೀನ್ ಅವರೇ, ಸರ್ ನಂಗೆ ಒಂದೇ ಒಂದು ಕ್ವಶನ್ ಕೇಳಿ. ನಾನೊಬ್ಬ ಹ್ಯಾಂಡಿಕ್ಯಾಪ್ಡ್, ನಾವೊಂದು ಔಟ್ಲೆಟ್ ಮಾಡ್ಬೇಕು ಅಂತಿದ್ದೀವಿ. ನಮ್ಗೆ ಏನೋ ಸರ್ಕಾರದಿಂದ ಪ್ರೋತ್ಸಾಹ ಧನ ಸಿಗ್ಬೋದಾ ಔಟ್ಲೆಟ್ಗೆ ಅಂತ ಮೂರನೇ ಕ್ವಶನ್ ಸರ್. ನವೀನ್ ಅವರೇ, ಇದು ನಾನು ಈಗಾಗಲೇ ಹೇಳಿದಂತೆ ಮೀನುಗಾರಿಕೆ ಮಹಾಮಂಡಳಿ ವತಿಯಿಂದ ಏನು ಈ ಒಂದು ಮೀನು ಮಾರಾಟ ವ್ಯವಸ್ಥೆಗೆ ಔಟ್ಲೆಟ್ ಕೊಡ್ತಕ್ಕಂಥದ್ದಿದೆ, ಅದೇ ನಾನು ಹೇಳಿದಂತೆ ಒಂದು ಔಟ್ಲೆಟ್ಟಿಂದ ಇನ್ನೊಂದು ಔಟ್ಲೆಟ್ಟಿಗೆ ಈಗ ನಿಗದಿತವಾದಂಥ ಒಂದು ದೂರ ಇರಬೇಕಾಗ್ತದೆ. ಅಲ್ಲ, ಇವರಿಗೆ ವಿಶೇಷ ಚೇತನರಂತೆ, ಇವ್ರಿಗೇನಾದ್ರು ವಿಶೇಷವಾದ ಸೌಕರ್ಯ ಇರುತ್ತಾ? ಇಲ್ಲ ಸರ್, ವಿಶೇಷ ಚೇತನರಿಗೂ ಕೂಡ ನಾವು ಇದೇ ಇದರೊಳಗೆ ಯೋಜನೆಯಲ್ಲಿ ಆದ್ಯತೆ ಮೇಲೆ ಅಪ್ಲಿಕೇಶನನ್ನು ನಾವು ಪರಿಗಣಿಸ್ತೇವೆ, ತೊಂದರೆ ಇಲ್ಲ. ಬಟ್ ಇವರು ಈ ಒಂದು ಮಹಾಮಂಡಳಿಯನ್ನು ಸಂಪರ್ಕ ಮಾಡಿದರೆ ತಾವು ಎಲ್ಲಿ ಮಾಡಬೇಕು ಅಂತ ಇದ್ದೀರಿ ನವೀನ್ ಅವರೇ? ಮಂಡ್ಯದ ಹತ್ರ ಕೊಟ್ಟತಿ ಅಂತ ಸರ್. ಈಗ ನೀವು ಮಹಾಮಂಡಳಿನ ಒಂದ್ಸರಿ ಸಂಪರ್ಕವನ್ನ ಮಾಡಿದ್ರೆ. ಮಹಾಮಂಡಳಿಯಲ್ಲಿ ಬರುತ್ತೆ ಸರ್ ಇದು? ಇಲ್ಲಿ ವಿಶ್ವೇಶ್ವರ ನಗರ ಮಂಜುಗಡ್ಡೆ ಕಾರ್ಖಾನೆ, ಇಲ್ಲಿ ಪೋಸ್ಟ್ ಆಫೀಸ್ ಪಕ್ಕದಲ್ಲಿ ಬರ್ತದೆ. ತಾವು ವಿಶ್ವೇಶ್ವರ ನಗರದಲ್ಲಿ ಇದನ್ನ ಭೇಟಿ ಮಾಡಬೇಕು. ಮೈಸೂರಲ್ಲಿ ಸರ್? ಮೈಸೂರು ಮೈಸೂರು ಮೈಸೂರಲ್ಲಿ ಬರುತ್ತೆ ಇದು ಸರ್. ಅಲ್ಲಿ ನಂಬರ್ ಸಿಗುತ್ತಾ? ಮಂಜುನಾಥ್ ಸರ್ ನಂಬರ್ನ ಈ ಕಾರ್ಯಕ್ರಮದ ಕೊನೆಯಲ್ಲಿ ಕೊಡ್ತೀವಿ. ಸೊ ಅವ್ರನ್ನ ಸಂಪರ್ಕ ಮಾಡಿ ಅವ್ರು ನಿಮಗೆ ಅವ್ರ ನಂಬರ್ ಕೊಡ್ತಾರೆ. ಆಯ್ತು ನವೀನ್ ಅವ್ರೆ, ವಂದನೆಗಳು, ನಮಸ್ಕಾರ. ಮುಂದಿನ ದೂರವಾಣಿ ಕರೆ, ನಮಸ್ತೆ ಆಕಾಶವಾಣಿ. ನಾನು ಬಿಳಿಕೆರೆ ಚಿನ್ನಣ್ಣ. ಚಿನ್ನಣ್ಣ ಅವರು ಬಿಳಿಕೆರೆಯಿಂದ ಹೇಳಿ. ಚಿನ್ನಣ್ಣ ಅವರೇ, ಮೀನಿನ ಮರಿ ಸಾಕೋದಕ್ಕೆ. ಓಹೋ, ಕೃಷಿ ಹೊಂಡ ಇದೆಯಾ? ಇಲ್ಲ ಸರ್, ನಮ್ಮ ಜಮೀನಲ್ಲಿ ಇದೆ, ಅದಕ್ಕೆ ಸಾಕೋದಕ್ಕೆ. ಈಗ ನಿಮಗೆ ಚಿಕ್ಕಣ್ಣವರೇ, ತಾವು ಏನು ಮೀನು ಮರಿನ ಸಾಕಾಣಿಕೆ ಮಾಡಬೇಕು ಅಂತಂದರೆ, ಈಗ ಸಿಗ್ತಕ್ಕಂಥದ್ದು ಸಾಮಾನ್ಯ ಗೆಂಡಿ ಅಂತ ಅಂದರೆ ಕಾಮನ್ ಕಾರ್ಪ್, ತಾವು ಗೌರಿ ಅಂತ ಏನು ಕೇಳ್ತಿದ್ದೀರಿ ಅದು ಸಿಗ್ತದೆ. ಈಗ ನಾವು ಕಬಿನಿನಲ್ಲಿ, ಈಗ ತಾವು ಯಾವ ಸಂದರ್ಭದಲ್ಲಿ ಹೋಗ್ತೀನಿ ಅಂತಂದರೆ, ನಾನು ಕೊನೆಯಲ್ಲಿ ನಂದು ನಂಬರ್ ಕೊಡ್ತೀನಿ, ನೀವು ಮಾತಾಡಿದರೆ ನಾನು ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ಸೊ ಈಗ ಸಾಮಾನ್ಯ ಗೆಂಡೆ ಕಾಮನ್ ಕಾರ್ಪ್ ಮೀನು ಮರಿಗಳನ್ನು ತಾವು ತಗೋಬೋದು. ಒಳ್ಳೆಯದು ಚಿನ್ನಣ್ಣವರೇ, ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ಕಾರ ಕೈಶಮೂರ್ತಿ. ಯಾರು, ಎಲ್ಲಿಂದ ಕರೆ ಮಾಡ್ತೀರಿ ಸಾಹೇಬ್ರೆ? ನಾವು ಪಾಂಡುಪುರದ ಕೆನ್ನಾಳಿಂದ ಶಿವರಾಮ್ ಅಂತ. ಹೇಳಿ ಶಿವರಾಮ್ ಅವರೇ. ಒಂದು ನಾವು ಈಗ ಒಂದ್ 4-5 ಕುಂಟೆ ಒಳಗೆ ಒಂದ್ ಬಾವಿ ತೆಗಿಸ್ಕೊಂಡು ಮೀನ್ ಸಾಕ್ಬೇಕು ಅಂತಿದ್ದೀವಿ. ಅದಕ್ಕೆ ಎಷ್ಟಡಿ ನೀರು ನಿಲ್ಸ್ಬೇಕು, ಮತ್ತೆ ಮೀನ್ ಬಿಟ್ರೆ ಎಷ್ಟು ತಿಂಗಳಿಗೆ ಅದು ತಿನ್ನಕ್ಕೆ ಯೋಗ್ಯವಾಗಿ ಬರ್ತದೆ, ಅದ್ರ ಬಗ್ಗೆ ಮಾಹಿತಿ ಬೇಕಾಯ್ತು. ಶಿವರಾಮ್ ಅವರೇ, ಈಗ ತಾವು ಕೇಳಿದಂತೆ ಈಗ ಕೃಷಿ ಹೊಂಡ ಏನಾದರೂ ನಿಮ್ಮಲ್ಲಿ ಆಲ್ರೆಡಿ ಇದ್ದರೆ ಅದಕ್ಕೆ ನಾವು ಉಚಿತವಾಗಿ ನಾವು ಗಿಫ್ಟ್ ತಿಲಾಪಿಯ ಮೀನು ಮರಿ ಕೊಡ್ತಕ್ಕಂಥದ್ದು ಮಾಡ್ತೀವಿ. ಇಲ್ಲ, ನೀವು ಈಗ ಹೊಸದಾಗಿ ಮಾಡ್ತೀವಿ ಅಂತಂದರೆ 5 ನೀರು ನಿಲ್ಲಬೇಕು ಯಾವಾಗಲೂ, ಸದಾ 5 ಈಗ 4-5 ಅಂದರೆ 1 ಕಡಿಮೆ ಆದರೂ ನಡೀತದೆ, ಮತ್ತೆ ರೀಫಿಲ್ ಮಾಡಬೇಕಾಗ್ತದೆ. ಸೊ ಇದನ್ನು ನಾವು ಕಟ್ಲಾ ರೋಹು ಮೃಗಾಲ್ ಇದನ್ನು ಈ ಜಾತಿಯ ಮೀನನ್ನು ನಾವು ಬೆಳೆಸ್ತೀವಿ ಅಂತಂದರೆ 1 1-1.5 kg ಬೆಳವಣಿಗೆ ಆಗ್ತದೆ. 1 ನಂತರನೇ ನೀವು ಇದು ಕಟಾವಿಗೆ ಬರ್ತಕ್ಕಂಥದ್ದು. ಆದರೆ ಗಿಫ್ಟ್ ತಿಲಪಿ ಆದರೆ 5-6 ಕಟಾವಿಗೆ ಬರ್ತದೆ. ಅದನ್ನ ಆದ್ರೆ ನೀವು 1-2 ಬೆಳೆಯನ್ನ ತಗೊಳ್ಬಹುದು 1 ವರ್ಷ ಪೂರ್ತಿ. ಈಗ ನಾವು 5 ಆಳಕ್ಕೆ ಕೃಷಿ ಹೊಂಡ ತೆಗೆಸ್ಕೊಂಡ್ರೆ ಅಗಲ ಉದ್ದ ಎಷ್ಟೆಷ್ಟು ಇರ್ಬೇಕು? ಅಲ್ಲ, ಈಗ ಅಗಲ ಉದ್ದದ್ದೇನು ಇದಿಲ್ಲ. ಈಗ ನೀವು 1 ಇರ್ಬೋದು, 2 ಇರ್ಬೋದು, ಅಥವಾ 1/2 ಮೇಲ್ಪಟ್ಟು ನೀವು ಮಾಡ್ತೀವಿ ಅಂತಂದ್ರೆ ನಮ್ಮ ಇಲಾಖೆಯಿಂದ ಸಹಾಯಧನ ಕೊಡ್ತಕ್ಕಂಥದ್ದಿದೆ. ಕನಿಷ್ಠ ಪಕ್ಷ 1/2 ಇರಬೇಕು. ಕಮ್ಮಿ ಇದ್ರೆ ಇಲ್ಲ, ಕಡಿಮೆ ಇದ್ರೆ ಇಲ್ಲ. ಆಗ್ಲಿ ಶಿವರಾಮ್ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ಕರೆ, ನಮಸ್ತೆ ಆಕಾಶವಾಣಿ. ನಮಸ್ಕಾರ ಸರ್, ಮಾತಾಡಿ. ಸರ್, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರಿಗೆ ಏನಾದರೂ ವಿಶೇಷವಾದ ಸೌಕರ್ಯ ಇದೆಯಾ ಸರ್? ಸರ್, ಖಂಡಿತ. ನಾವು ಜಿಲ್ಲಾ ವಲಯ ಯೋಜನೆಯಡಿ SCP-TSP ಅಂತ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ವಿ. ಅವರಿಗೆ ಮೀನು ಹಿಡಿತಕ್ಕಂಥ ಬಲೆಗಳನ್ನು ಕೊಡ್ತಕ್ಕಂಥ ಯೋಜನೆ ಈಗಾಗಲೇ ಜಾರಿಯಲ್ಲಿದೆ. ಅದಲ್ಲದೆ ಈಗ ಈ ವರ್ಷದಲ್ಲಿ ಬಜೆಟಲ್ಲಿ ಒಂದು ಹೊಸ ಒಂದು ಯೋಜನೆಯನ್ನು ಘೋಷಣೆಯನ್ನು ಮಾಡಿದ್ದಾರೆ. 4 ವಾಹನವನ್ನು ಯಾರು SC ಮತ್ತು ST ಅವರು ಖರೀದಿ ಮಾಡಿದ್ದಲ್ಲಿ 50% 6 lakh ಘಟಕ ವೆಚ್ಚ ಮಾಡಿ 50% ಅವರಿಗೆ ಸಹಾಯಧನ ಕೊಡ್ತಕ್ಕಂಥ ಒಂದು ಹೊಸ ಯೋಜನೆಯನ್ನು ಕೂಡ ಮಾಡಿದ್ದಾರೆ ಸರ್. ಒಂದು ದೂರವಾಣಿ ಕರೆ ಇದೆ, ಮಾತಾಡೋಣ. ನಮಸ್ತೆ ಆಕಾಶವಾಣಿ. ನಮಸ್ತೆ ಸರ್, ನಾನು ಶಿವಣ್ಣಗೌಡ ಸರ್, ಮಂಡ್ಯ ತಾಲೂಕು ಮಾರ್ಗೋದ್ನಳ್ಳಿ. ಹೇಳಿ ಶಿವಣ್ಣಗೌಡ್ರ. ಸರ್, ಸಾಹೇಬ್ರಿಗೆ ನಂದು ನಮಸ್ತೆ ಸರ್. ನಮಸ್ತೆ. ಸರ್, ಏನಿಲ್ಲ, ಮೀನು ಮರಿಗಳ ಜೀವಿತಾವಧಿ ಎಷ್ಟಿರ್ಬೋದು ಸರ್? ಅದಕ್ಕೆ ಎಷ್ಟು ದಿವಸ ಬದುಕ್ಬೋದು ಅದು ಸರ್? ನಾವು ಈಗ ಮೀನು ಮರಿಗಳನ್ನು ಬಿಟ್ಟಾದ್ಮೇಲೆ 1-2 ನಾವು ಸಾಕಾಣಿಕೆಯನ್ನು ಮಾಡ್ತೀವಿ.